ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ 6:50.07. ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಅರಳಿಕಟ್ಟೆ, ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಓ ಮೀನಕ್ಕ. ಆ ಸಂಕರ್ಣ. ಅಲ್ಲ, ಈ ಪಾಟಿ ನೀನು ಕ್ಯಾನ್ ಬರ ಬರ ಬರ ಬರನ್ನ ತೊಳೆಯಕ್ಕೆ ಶುರು ಹಚ್ಕೊಬಿಟ್ರೆ ನಾಳೆಗೆ ಬೆಳಗ್ಗೆ ಹಾಲು ತಗೊಂಡ್ ಹೋಗ್ಬೇಕೋ ಬೇಡವಾ? ಅಯ್ಯೋ, ಒಸಿ ನಿಗಾ ಮಾಡಿ ಕ್ಯಾನ್ ಗಳನ್ನ ತೊಳೆದೆಲ್ಲ ಹೋದ್ರೆ ವಾಸನೆ ಬರ್ತದೆ ಸಂಕ್ರಣ. ಮತ್ತೆ ಡೈರಿಗ್ ಹಾಕ್ತಿವ, ಅದ್ರ ಜೊತೆಗೆ ನಾನು 4 ಮನೆ ವರ್ತನೆ ಮಾಡ್ಕೊಂಡಿದ್ದೀನಿ, ಅಲ್ಲೂ ಕೊಡ್ಬೇಕಾ? ಅವರು ಮೀನಕ್ಕನ್ ಮನೆ ಕ್ಯಾನು ಹಾಲು ಸಿಂಡ್ ಹೊಡಿತದೆ ಅನ್ಬಿಟ್ರೆ ಏನ್ ಚಂದಾಗಿರ್ತದೆ. ಸರಿ ಒಸಿ, ಬಿಸಿನೀರ್ ಹಾಕಿ ಚೆನ್ನಾಗಿ 2 ಸಲ ತೊಳೆದ್ ಬಿಡು. ನೀನ್ ಇದೇನೇನೋ ಪುಡಿ ಪಡಿ ಎಲ್ಲ ಹಾಕೊಂಡು ಉತ್ತಾ ಕೂತಿದ್ಯಲ್ಲ, ಈ ಚಳಿನಾಗೆ ಕೈ ಪೈ ಎಲ್ಲ ಒಡೆಯಕಲ್ವಾ ಮೀನಕ್ಕ? ಕರೆಂಟ್ ಹೋಗೈತೆ, ನಾವು ಗೀಸರ್ ಹಾಕ್ಸಿದೀವ. ಕರೆಂಟ್ ಹಾಕಿದ್ರೆ ನೀನ್ ಹೇಳ್ದಂಗ ನಾನ್ ಬಿಸಿನೀರಲ್ಲೇ ತೊಳೆಯೋದು. ಇವತ್ತು ಕರೆಂಟ್ ಇಲ್ವಾ, ಅದಕ್ಕೆ ಅತ್ಲಾಗಿ ಒಸಿ ಹಗುರ ಮಾಡ್ಕೊಳ್ಳೋಣ. ಬೇಗ ಬೇಗ ತೊಳೆದು ಪ್ಯಾಟಕ್ ಬೇರೆ ಹೋಗೋದೈತೆ. ನೀನ್ ಬೇರೆ ಬಂದೆ, ಏನ್ ವಿಶೇಷ? ಏನಿಲ್ಲ, ಹಿಂಗೆ ಸುಮಾರು ದಿನ ಆಯ್ತು ಹಣ ಏನು ಸಿಕ್ತೆ. ಹ್ಮ್, ನಾನು ನೋಡೇ ಇಲ್ಲಪ್ಪ. ಹಣ ಏನ್ ಮಾತಾಡ್ಸೋಣ ಅಂತ ಅನ್ಕೊಂಡು ಹಿಂಗ್ ಬರ್ತಾ ಇದ್ದೆ. ನೀ ಕಂಡ ಇದೇನು ಹಿಂಗೆ ಇಷ್ಟೊಂದು ರಬ್ಬಸ್ವಾಗಿ ಗುತ್ತಾ ಕೂತವಳಲ್ಲ ಈ ಹಾಲಿನ ಕ್ಯಾನ ಅಂತ ಅನ್ಕಂದೆ. ಈಗ ತೊಳೆದಾಗಿದ್ರೆ ಬಾಯಲ್ಲಿ ಒಂಚೂರು ಹಣೆಯ ಮನೆ ಕಡೆಗೆ ಹೋಗ್ಬರಣ. ಹೋಗೋಣ ನಡಿ, ಹಂಗೆ ಮಾತಾಡ್ಕೊಂಡು ಹೋಗೋಣ. ಅಣ್ಣ. ಓ ಶಂಕರಣ್ಣ. ಏನ್ ಮಾಡ್ತಿದ್ಯ ಅಣ್ಣ? ಏನಿಲ್ಲ, ಹಿಂಗೆ ಗಾಳಿ ಬೀಸ ಕೂತಿದ್ನಪ್ಪ. ನೋಡು, ಈ ಚಳಿಗಾಲದಲ್ಲಿ ಗಾಳಿ ಬೀಸ ಕೂತಿದ್ದೀನಿ ಅಂತ ಹೇಳ್ತಕ್ಕಂತ ಅಣ್ಣಯ್ಯ ಅಂತಂದ್ರೆ ನೀನೊಬ್ನಯ್ಯ. ನಾನು ಇದೇ ಹೇಳಣ ಅಂತಿದ್ದೆ. ಅಯ್ಯೋ, ಸಂಜೆ ಆದ್ರೆ ಯಾ ಪಾಟಿ ಚಳಿ ಆಯ್ತದೆ, ಈ ಚಳಿಲುವೆ ಗಾಳಿ ಬೀಸ್ಕೊಂಡು ಕೂತವನೆ ಅಂತಾನಲ್ಲ ಅಣ್ಣಯ್ಯ, ಏನ್ ವಿಶೇಷ ಇದು? ನಾನು ಒಂಥರ ವಿಶೇಷವಾದ ವ್ಯಕ್ತಿ ಕಂಚಕ್ರಣ. ಅಲ್ಲ, ಅದು ಗೊತ್ತಿರೋ ವಿಚಾರನೆ ಬಿಡು, ಎಲ್ಲಾ ಕಾಲದಲ್ಲೂ ನಿಂದು ವಿಶೇಷವೇ. ನನ್ನ ಇದುವರೆಗೂ ಯಾರು ಅರ್ಥ ಮಾಡ್ಕೊಳಕ್ಕೆ ಆಗಿಲ್ವಂತೆ. ಅಲ್ಲ, ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಾನು ಒಂದಿನ ಬಿಡುವಾಗಿದ್ದಾಗ ಮನೆಯವ್ರನ್ನ ಕೇಳ್ತೀನಿ, ಅಲ್ಕನಕ ಈ ಟೋರ್ದಿಂದ ನೀನ್ ಸಂಸಾರ ಮಾಡ್ಕೊ ಬಂದಿದ್ಯಾ ಅಣ್ಣ, ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಕೇಳ್ತೀನಿ. ಏನ್ ವಿಶೇಷ ಅಣ್ಣಯ್ಯ ನಿಂದು? ಅಲ್ಲ, ಅದು ಸಾಧ್ಯವೇ ಇಲ್ಲ ಬಿಡು ಯಾರ ಅರ್ಥ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಮೊಟ್ಟ ಮೊದ್ಲಿಗೆ ನಾನೇನು ಅಂತ ನನಗೆ ಅರ್ಥ ಆಗಿಲ್ಲ. ಇದಪ್ಪ ವಿಷಯ. ಅದ್ರಲ್ಲೂ ಇನ್ನೊಂದು ವಿಶೇಷವಾದ ಅಣ್ಣಯ್ಯನ ಬುದ್ಧಿ ಅಂತಂದ್ರೆ, ಬುದ್ಧಿ ಅನ್ನಕ್ಕಿಂತ ಗುಣ. ಅವನ್ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆ ಕೇಳು? 9 ಗಂಟೆ. ಅದು ಏನು ಅಂತ ಶಂಕರಣ್ಣ, ಯಾಕೆ ಮಾತು ಹೇಳದೆ ಅಂತ ಅಂದ್ರೆ, ಯಾಕೆ ನನ್ಗೆ ನಾನು ಅರ್ಥ ಮಾಡ್ಕೊಳಕ್ ಆಯ್ತಿಲ್ಲ ಅಂತ ಅಂದ್ರೆ, ಯಾಕೋ ನೋಡು ಆರೋಗ್ಯನೂ ಕೆಟ್ಟೈತೆ, ನೀನು ಚಳಿಯಲ್ಲಿ ಬೇರೆ ಇಲ್ಲ. ಅದು ಒಂದ್ ಮದ್ವೆಗೆ ಅಂತ ಹೋಗಿದ್ದೆ ಕಣ್ ಶಂಕರಣ್ಣ, ಮಜ್ಜಿಗೆ ಚೆನ್ನಾಗಿದ್ದು ಅಂತ ಕುಡಿದ್ಬಿಟ್ನ, ಸ್ವಲ್ಪ ಚಳಿ ಬೇರೆ ಐತಲ್ಲ, ಇದು ಸ್ವಲ್ಪ ಹಂಗೆ ಕೆಮ್ಮು ಹಿಡ್ದಂಗ ಆಯ್ತು. ಅದೇನು ಅಂತ ಅಂದ್ರೆ, ನನಗೆ ಮೊದ್ಲಿಂದ ಹೇಳ್ತಾರೆ ಈ ಎಂತದ ಹೇಳ್ತಾರಲ್ಲಪ್ಪ ಒಂದ್ ಗಾದೆಯ, ಮಂಗಳಾರತಿ ತಗೊಂಡ್ರೆ ಉಷ್ಣ, ತಿರುಗ ತಗೊಂಡ್ರೆ ಶೀತ ಅಂತವ, ಅಂತ ಜಯಮಾನ್ದಂದನು. ಇಲ್ಲ, ಅದು ಎಲ್ಲಾ ತರದು ಹೊಂದುತ್ತದೆ, ಸ್ವಲ್ಪ ಜಾಸ್ತಿ ಆದಾಗ ಈ ತರ ವ್ಯತ್ಯಾಸ ಆಯ್ತದೇನೋ ಅಷ್ಟೇ. ಅದು ಚಳಿ ಅಂತ ಅನ್ಕೊಂಡು ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡವ ಅಂತ ಅಂದೆ. ಮಾಡ್ಕೊಟ್ಲ, ನಾನ್ ಕುಡ್ದೆ, ಕುಡಿತಾ ಇದ್ದೀನಿ, ಕುಡಿತಾ ಕುಡಿತಾ ಇದ್ದಂಗೆ ಬೇವತ್ ಬಿಡದ ಅಂದ್ರೆ ಬಿಸಿ ಹೆಚ್ಚಾಯ್ತಲ್ಲ ಅದ್ರಲ್ಲಿ ನೀ ಕೇಳಿರ್ದೇನು ಬಿಸಿ ಬಿಸಿ ಕಾಫಿ ಅಂತ ಕೇಳಿರ್ತೀಯ. ಆಮೇಲೆ ತಣ್ಣಗಾರ ನೀ ಕಾಫಿ ಅಲ್ಲ ಎಂತಂದು ಕುಡಿಯಕ್ಕಲ್ಲ, ಹಂಗಾಗಿ ಹೋದಾಗ ಸಹಜವಾಗಿ ಸಕ್ಕೆ ಹೆಚ್ಚಾದಂಗಾಗಿ ಬೆವರು ಬಂದೇ ಬರ್ತದೆ. ನನಗೆ ನೋಡು ಒಂಚೂರು ಶೀತ ಆಗ್ಬಿಟ್ರೆ ವಾತಾವರಣದಲ್ಲಿ ಶೀತ ಆಗ್ಬಿಟ್ರೆ ಶೀತವೇ ಆಗ್ಬಿಡ್ತದೆ ಪೂರ್ತಿ. ಅಲ್ಲ ಈಗಲೂ ಸಾಕಾದಷ್ಟು ಏನ್ ಹಿಮ ಏನ್ ಕಡಿಮೆ ಬೀಳ್ತೈತಾ ಕೊರೆಯ? ನಿನ್ ಹಿಂದೊಂದ್ಸರಿ ಹೇಳಿದ್ದೆ, ನೀನ್ ನೆನ್ಪಿಟ್ಕೊಂಡಿದೀವಲ್ಲ ಗೊತ್ತಿಲ್ಲ ಏನ್ ಹೊಸ ನೆನಪಿಸು. ಮೂರ್ ದಿವಸ ಮುಂಚೆ ಮಳೆಯುತ್ತದೆ ಅಂತ ಅಂದ್ರೆ ಮೂರ್ ದಿವಸ ಹಿಂಚಾಗಿ ನನಗೆ ಶೀತ ಆಗಿರ್ತದೆ. ಶೀತ ಆಯ್ತು ಅಂತ ಅಂದ್ರೆ ಅಣ್ಣ ಹಿಂಗೆ ಮೂರ್ ದಿನ ಬಿಟ್ಟು ಮಳೆ ಬರ್ತದೆ, ಮೂರ್ ದಿವಸ ಬಿಟ್ಟು ಮಳೆ ಬರ್ತದೆ ಅಂತ ಅಂದ್ರೆ ಅದು ನಿಂದು ವಿಶೇಷವಾದಂತ ಒಂದು ಗುಣ ಅದು. ಅದೇ ಅರ್ಥ ಆಗಿಲ್ಲ ಅಂತ ಹೇಳಿದ್ನ. ಹಂಗೆ ಈಗ ಕಾಫಿಯ ಕುಡಿದ ಮೇಲೆ ಅನ್ನಿಸ್ತು, ಕುಡಿದ್ಬಿಟ್ಟ ನಾನೇನೋ ಆಸೆಗೆ ಮೈ ಎಲ್ಲ ಒಂಥರ ಆಗ್ಬಿಟ್ಟು ಎಲ್ಲ ಬೆವರಕ್ ಆಗ್ಬಿಡ್ತ, ನಾನ್ ಶರ್ಟ್ ಗಿಟ್ ಅಲ್ಲಿ ಬಿಚ್ಚಾಕ್ಬಿಟ್ಟು ಕೂತ್ಕೊಂಡೆ ಗಾಳಿ ಬೀಸವ ಅಂತ ಅಂತ ಅಂದೆ. ಯಾಕೆ ಕುಡಿಬೇಕು ಅಂತ ಒಂದೊಂದ್ಸರಿ ಅನ್ಸ್ಬಿಡ್ತು ನನಗೆ ಹಿಂಗೆಲ್ಲ ಆದಾಗ. ಈಗ ಕಾಫಿ ಆಗ್ಲಿ ಟೀ ಆಗ್ಲಿ ಶಂಕರಣ್ಣ, ಏನ ಅನಾದಿ ಕಾಲದಿಂದಲೂ ನಮ್ಮ ಅಜ್ಜ ಮುತ್ತಜ್ಜ ಅವರು ಇವರೆಲ್ಲ ಏನ್ ಕುಡಿದಾರಲ್ಲ, ಆಯ್ತಾ, ಬಿಸಿನೀರು ಕುಡ್ಕೊಂಡೆ ಬದುಕ್ತಾರೋ. ಇತ್ತೀಚೆಗೆ ಇದು ಒಂದ್ 50-60-100 ವರ್ಷದಿಂದವ, ಇದ್ ಹೆಂಗ್ ಬಂತು ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ನನಗೆ ಭಾರಿ ಡೌಟ್ ಆಗ್ಬಿಡ್ತು. ಇದ ಯಾಕೆ ಕುಡಿಬೇಕು ನಾನು, ಕಾಫಿನ ಯಾಕೆ ಕುಡಿಬೇಕು, ಯಾಕೆ ಕುಡಿಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡು ನಮ್ಮ ಹಿರಿಯಕ್ಕರಲ್ಲವ ಕಷಾಯ ಪಷಾಯ ಅಂತ ಮಾಡ್ಕೊಂಡು ಕುಡಿಯೋರು, ಎಂತವ ಎಲೆ ಪಲೆ ಅವು ಇವು ಹಾಕೊಂಡು ಕುಡಿಯೋರು. ನಮ್ಮ ದೇಶದಲ್ಲಿ ಕಾಫಿನು ಬೆಳೀತಿರಲಿಲ್ಲ, ಟೀನು ಬೆಳೀತಾ ಇರಲಿಲ್ಲ. ಇವ್ ಇದಕ್ಕಿದ್ದಂಗೆ ಹೆಂಗ್ ಬಂದು ಇವತ್ತು ನೋಡು, ಈ ಕಾಫಿ ಮತ್ತೆ ಟೀ ಐತಲ್ಲ ಅದ್ರಲ್ಲೂ ಕಾಫಿ ಐತಲ್ಲ ಶಂಕರಣ, ಈ ಪೆಟ್ರೋಲ್ ಬಿಟ್ರೆ ಅದೇ ಅಂತ ಜಾಸ್ತಿ ಇವತ್ತು ವಹಿವಾಟ್ ಮಾಡ್ತಾ ಇರೋದು. ಹೆಚ್ಚಿನ ಒಂದು ವರಮಾನ ದೇಶಕ್ಕೆ ತಂದು ಕೊಡ್ತಿರೋದು ಅಂತ, ದೇಶಕ್ಕೆ ತಂದು ಕೊಡೋದು ಒಂದು ವಹಿವಾಟ್ ಮಾಡ್ತಾ ಇರೋದು. ಈಗ ನೋಡು ಜಾಸ್ತಿ ವಹಿವಾಟ್ ಮಾಡೋದು ಅಂತ ಅಂತ ಅಂದ್ರೆ ಪೆಟ್ರೋಲ್, ಹೌದು, ಅದಕ್ಕೆ ಊರ್ ತುಂಬಾ ಪೆಟ್ರೋಲ್ ಬಂಕೆ ಆಗವ. ಈಗ ಅಂದ್ರೆ ಗಾಡಿಗಳು ಹೆಚ್ಚಾದ್ವಲ್ಲಣ್ಣ, ಆಗ್ಲಿ ಗಾಡಿ ಹೆಚ್ಚಾದ್ಮೇಲೆ ಈಗ ಗಾಡಿ ಬೇಕಲ್ಲ ಬೇಕಾಯ್ತವೆ ಅವು ಬಿಟ್ರೆ ನೋಡಪ್ಪ ಈ ಕಾಫಿ ಟೀನಲ್ಲ ಅಂತ ಇಷ್ಟೊಂದು ವ್ಯವಹಾರ ಆಯ್ತಿರೋದು. ಅಂದ್ರೆ ನೀನ್ ಹೇಳಿದ್ದು ಸರಿಯಾ, ಯಾಕೆಂತಂದ್ರೆ ಎಲ್ಲೇ ಯಾವ್ದೇ ಊರ್ಗ ಹೋಗು ಮೂರ್ನಾಲ್ಕು ಅಂಗಡಿ ಇದ್ದೇ ಇರ್ತವೆ, ಯಾವ ಅಂಗಡಿಲಿ ಏನ್ ಪದಾರ್ಥ ಸಿಕ್ಕಿದ್ರು ಕಾಫಿ ಟೀ ಸಿಕ್ಕೇ ಸಿಗ್ತದೆ. ಇವು ಎಲ್ಲ ಒಂಥರ ನನಗನ್ಸ ಶಂಕರಣ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾರ ಅಂತ ಇವೆಲ್ಲ. ಅಲ್ಲ ಇಲ್ದಿದ್ರು ಅವರು ಬಹಳ ಯೋಚನೆ ಮಾಡಿ ಮಾಡಿರ್ತಕ್ಕಂತ. ಈಗ ನೋಡಪ್ಪ ಈಗ ಒಂದು 100 ವರ್ಷದ ಹಿಂದ್ಕೋಗು, ಎಲ್ಲ ಹೋಟ್ಲುಗಳಿದ್ದ ಇಲ್ಲ, ಹೋಟ್ಲುಗಳೇ ಇರ್ತಾ ಇರ್ಲಿಲ್ಲ. ಹೌದು, ಈ ಅಡುಗಲಜ್ಜಿ ಕತೆ ಅಂತ ಕೇಳಿದ್ದೆ ನೀನು. ಅಲ್ಲ ಇಂಥದ್ದು ಅಂತ ಹೇಳಿದ್ರೆ ಕೇಳಿದ್ದೆ ಅಂತ ಹೇಳ್ತೀನಿ. ಅಲ್ಲ ಬೇಕಾದಷ್ಟೇ ಅಡುಗಲಜ್ಜಿ ಕತೆಗಳು. ಈಗ ನೀ ಹೇಳ ಕತೆಯ? ಅಲ್ಲ ಕತೆ ಹೇಳಕ್ಕಲ್ಲ ನಾನು, ಅಡುಗಲಜ್ಜಿ ಅಂದ್ರೆ ಏನು ಅಂತ ಹೇಳ್ತೀನಿ ನನಗೆ. ಹೇಳು ಹೇಳು ಏನು ಮೀನಕ್ಕ ಅಡುಗಲಜ್ಜಿ ಕತೆ ಅಂತ ಅಂದ್ರೆ? ಅಡುಗಲಜ್ಜಿ ಕತೆ ಅಂದ್ರೆ ನಂಗ್ ತಿಳಿದ ಮಟ್ಟಿಗೆ ಅಣ್ಣಯ್ಯ, ಆ ಹಳೆ ಕತೆ ನಮ್ಮ ಅಜ್ಜಿ ಕಾಲದ್ದು, ಆ ಅಜ್ಜಿಯಿಂದ ಇನ್ನೊಬ್ರಿಗೆ ಹಂಗೆ ಬಂದ್ ಬಂದು ಅಡುಗಲಜ್ಜಿ ಕತೆ ಅಂತ ಹೇಳ್ತಾರೆ ಅನ್ಕೊಂಡಿದ್ದೀನಿ. ನೋಡು ಇವೆಲ್ಲನೂ ಕೇಳಿರ್ತೀವಿ ಶಂಕರಣ, ಅವೇನು ಎತ್ತ ಅಂತ ಗೊತ್ತಿರಕ್ಕಲ್ಲ ನಮ್ಗೆ, ತಿಳ್ಕೊಳಕ್ ಹೋಗಿರಕ್ಕಲ್ಲ, ತಿಳ್ಕೊಳಕ್ ಹೋಗಲ್ಲ ನಾವು. ಈಗ ನೋಡು ನಾನು ಆಗ್ಲೇ ಹೇಳಿದ್ನಲ್ಲ 100 ವರ್ಷದ ಹಿಂದ್ ಹೋಗು ಅಂತ ಹೇಳ್ಬಿಟ್ಟು, 100 ವರ್ಷದ ಹಿಂದ್ ಹೋದ್ರೆ ಹೋಟ್ಲುಗಳೆಲ್ಲ ಇರ್ತಾ ಇದ್ದ ಇಲ್ಲ, ರೆಸ್ಟೋರೆಂಟ್ ಗಳೆಲ್ಲ ಇರ್ತಾ ಇದ್ದ ಇಲ್ವೇ ಇಲ್ಲ ಬಿಡು, ಹೋಟ್ಲು ಇಲ್ಲ ರೆಸ್ಟೋರೆಂಟು ಇಲ್ಲ ಆಯ್ತಾ. ಇಂಥ ಪರಿಸ್ಥಿತಿನಲ್ಲಿ ಅವತ್ತಂಗಾರ ಜನ ಓಡಾಡ್ತಿರ್ಲಿಲ್ವಾ? ಓಡಾಡ್ತಿದ್ರು ಊರಿಂದ ಊರಿಗೆ, ಹೆಂಗ್ ಓಡಾಡ್ತಿದ್ರು ಅಂದ್ರೆ ಮೊದ್ಲು ನಡ್ಕೊಂಡು ಹೋಗೋರು, ಆಮೇಲೆ ಕಾಲಕ್ರಮೇಣ ಎತ್ತಿನ ಬಂಡಿ ಅವು ಮಾಡ್ಕೊಂಡು ಹೋಗೋರು. ಅದಾದ್ಮೇಲೆ ಇಲ್ಲಿಂದ ಹಾಸನದಿಂದವ ಒಂದ್ ಶಿವಮೊಗ್ಗದವರೆಗೂ ಹೋದೆ ಅಂತ ಅಂದ್ರೆ ಒಂದ್ ದಿವಸದಲ್ಲಿ ಅಂತ ಹೋಗ್ತಾಯ್ತಿರ್ಲಿಲ್ವ? ಇಲ್ಲ, ಮೈಸೂರ್ಗೆ ಹೋದೆ ಅಂತ ಅಂದ್ರೆ ಒಂದ್ ದಿವಸದಲ್ಲಿ ಹೋಗ್ತಾಯ್ತಿರಲ್ವ ಕಾಲ್ನಡಿಗೆಲಿ? ಎತ್ತಿನ ಬಂಡಿ ಮಾಡ್ಕೊಂಡ್ರು ಒಂದ್ ದಿವಸದಲ್ಲಿ ಹೋಗ್ತಾಯ್ತಿರ್ಲಿಲ್ಲ? ಎಲ್ಲರೂ ಊಟ ತಿಂಡಿ ಮಾಡ್ಲೇಬೇಕಾಗಿತ್ತಾನೆ, ಎಲ್ಲಿ ಮಾಡ್ತಾ ಇದ್ರು ಅಂದ್ರೆ ಬುತ್ತಿ ತಗೊಂಡ್ ಹೋಗ್ತಿದ್ರು, ಬುತ್ತಿ ಅಂದ್ರೆ ಹಾಳಾಗಿತ್ತಪ್ಪ ಅಥವಾ ಎಷ್ಟು ದಿವಸಕ್ಕೆ ಅಂತ ಕಟ್ಕೊಳಕಾಯ್ತದೆ, ಇಲ್ಲಿಂದ ಮಡ್ರಾಸ್ಗೆ ಹೋಗ್ಬೇಕು, ಅವಾಗ ಹೆಂಗ್ ಹೋಯ್ತೀಯ? ಮಸಾಲೆ ರೊಟ್ಟಿ ಬಾಂಬೆಗೆ ಹೋಗ್ಬೇಕು, ಹೆಂಗ್ ಹೋಯ್ತೀಯ? ಈಗ ನೀನು ಅಡುಗೋಲಜ್ಜಿ ಕತೆಗೆ ಬತ್ತಿದೀಯ, ಇವಾಗ ಬತ್ತಾ ಇದ್ದೀನಿ. ನೋಡು ಈ ಕೆಲವು ಅಜ್ಜಿ ಮನೆಗಳಿರುವಂತೆ, ಅಲ್ಲೆಲ್ಲ ಒಂದೊಂದು ಊರಿಗೆ ಒಂದೊಂದು ಅಂತ ಹೇಳ್ಬಿಟ್ಟು, ಹಿಂಗೆ ಯಾರಾದ್ರೂ ಬೇರೆ ಊರಿಂದ ಪರಸ್ಥಳದಿಂದ ಬಂದರ್ಗೆ ಅವ್ರು ಕೇಳರಂತೆ ಇಲ್ಲಿ ಅಡುಗಲಜ್ಜಿ ಮನೆ ಎಲ್ಲ ಐತೆ ಅಂತವ ಕೇಳಿ, ಅವಾಗ ಏನು ಈ ಬೋರ್ಡು ಇಲ್ಲ, ಟಿವಿ ಪೇಪರ್ ಎಂತವೂ ಇಲ್ಲ, ಅಡ್ವರ್ಟೈಸ್ ಕೊಡೋಣ ಅಂತ ಅಂತ ಅಂದ್ರೆ ಅಲ್ವಾ ಕೇಳಿದಾಗ ಅಡುಗಲಜ್ಜಿ ಮನೆ ನೋಡಪ್ಪ ನಮ್ಮ ಊರ್ಲಿ ಇಂತ ಕಡೆ ಐತೆ ಇಲ್ಲಿ ಹೋಗು ಅಂತ ಕಳ್ಸರು. ಈ ಅಡುಗಲಜ್ಜಿ ಮನೆ ಅಂತ ಅಂದ್ರೆ ಹಿಂಗೆ ಹೊರಗಡೆಯಿಂದ ಬಂದಂತರ್ಗೆ ಹೊರದೇಶಗಳಿಗೆ ಹೋಯ್ತಾ ಇದ್ದಾರೆ ಊಟೋಪಚಾರ ಏನೋ ಉಳಿಬೇಕಾದಂತ ವ್ಯವಸ್ಥೆ, ಇವನ್ನ ಅಡುಗಲಜ್ಜಿ ಮನೆ ಅಂತ ಹೇಳಿ ಕರಿತಾ ಇದ್ರು. ಹಿಂಗೆ ಹೋಟೆಲ್ಗಳು ಅವಾಗ ಇರ್ಲಿಲ್ಲ, ಅಡುಗಲಜ್ಜಿ ಮನೆ ಅಂತ ಅಂದ್ರೆ ಇದು. ಈ ಅಡುಗಲಜ್ಜಿ ಮನೆ ತವ ನನ್ನಂತರ ನಿನ್ನಂತರ ಮೀನಕ್ ನಂತರ ಹೋಗ್ಬಿಟ್ಟು ಕೂತ್ಕೊಳ್ಳರು, ಕಾಫಿ ಕುಡಿಯಕ್ಕೋ ಇನ್ನೊಂದು ಕಷಾಯ ಕುಡಿಯಕ್ಕೋ ಸುಮ್ಸುಮ್ನೆ ಕುಡಿಯಕ್ಕಾಯ್ತದ ಕಾಫಿಯ? ಇಲ್ಲ, ಮಾತಾಡ್ಲೇಬೇಕು. ಅಲ್ಲೆಲ್ಲ ಹುಟ್ಟತಾ ಇದ್ವಲ್ಲ ಕತೆ, ಅವು ಅಡುಗಲಜ್ಜಿ ಕತೆ ಅಂತ. ನೋಡು ನಾವು ಏನೇನೋ ಅಂತ ಅನ್ಕಂದಿದ್ದು, ನಿಜವಾದಂತ ಒಂದು ಅಂಶ ಅಡುಗಲಜ್ಜಿ ಕತೆ, ಅಡುಗಲಜ್ಜಿ ಮನೆ ಅಂದ್ರೆ ಏನು ಅಂತ ಇದು. ನೋಡಿ ಈಗ ಈಗ ನೋಡ ನಾವು ಮಕ್ಕಳಾಗಿದ್ದಾಗಲೇ ನಮ್ಮೂರುಗಳಲ್ಲಿ ಒಂದು ಎರಡು ಹೋಟ್ಲ ಇರ್ತಿದ್ದ. ಇವಾಗಂತವೇ ಊರು ತುಂಬಾ ಬರೀ ಹೋಟ್ಲೇ ಆಗವೆ. ಅಲ್ಲ ಅದನ್ನ ಹೇಳಿದ್ನಲ್ಲ, ಬೀದಿಗೊಂದೊಂದು ಅಂಗಡಿಗಳು ಹೋಟ್ಲುಗಳು ಆಗಲ್ಲ ಇನ್ನೇನು. ಎಲ್ಲ ಆಗಿ ಸಿಕ್ಕಾಪಟ್ಟೆ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತಾರೋ ತಿಂಡಿ ಮಾಡ್ತಾರೋ ಗೊತ್ತೇ ಆಯ್ತಿಲ್ಲ ನನಗೆ. ಬಾರ್ ಬಾರ್ ಅಂತೂ ಹೋಟ್ಲಿಗೆ ಹೋಗಲೇಬಾರ್ದು ನೋಡಿ ತಿಂಡಿ ತಿನ್ನಕ್ಕೆ. ಬಾನ್ಬಾನ್ವರ ಯಾಕೆ ಹೆಚ್ಚಿಗೆ ಮಾಡಿರ್ತಾರೆ ಜನರಲ್ಲಿ ಅಲ್ಲೇ ಇರ್ತಾರೆ. ಅಂದ್ರೆ ಇದು ಇತ್ತೀಚೆಗೆ ಏನಾಗ್ಬಿಡ್ತು ಅಂತಂದ್ರೆ ಅಣ್ಣ, ಭಾನುವಾರ ಅಂದಿದ್ದಕ್ಕೆ ಒಂದು ನೆನಪಾಯ್ತು ನನಗೆ. ಈಗ ವಾರ ಪೂರ್ತಿ ಕೆಲಸ ಕ್ಯಾಮೆ ಮಾಡ್ಕೊಂಡಿರ್ತಾರ, ಅದರಲ್ಲೂ ಇತ್ತೀಚೆಗೆ ಈ ಸಿಟಿನಾಗೆ ಅಂತೂ ಗಂಡ ಹೆಂಡತಿ ಮಕ್ಕಳು ಮರಿ ಎಲ್ಲರೂ ಕೆಲ್ಸಕ್ಕೆ ಹೋಗೋರಯ್ಯ. ಹಂಗಾಗಿ ಇದು ಹೋಗೋದು ಬೆಳಗ್ಗೆ ಎದ್ದಂಗೆ ಒಂಥರ ಈ ಮೆಕ್ಯಾನಿಕಲ್ ಲೈಫ್ ಅಂತಾರಲ್ಲ ಅದೇ ತರವ, ಎದ್ದೇಳು ದುಡಿ ಬಾ ಮಲ್ಗು ದುಡಿ ಬಾ ಮಲ್ಗು ಇದೇ ಆಗಿರ್ತದ. ಹೊಸಿ ಪುರ್ಸೋದ್ ತಗೊಳನ ಅಂತ ಬಾನ್ ಬಾನ್ವರ್ದೊತ್ತು ಮನೇಲಿ ಏನು ಮಾಡಕ್ಕಲ್ವಲ್ಲ. ಹಂಗಾಗಿ ಕುಟುಂಬ ಸಮೇತ ಹೋಯ್ತಾರೆ ಅಣ್ಣಯ್ಯ ಬಾನ್ ಬಾನ್ವರ. ಸಮೇತ ಅಂತೀಯಲ್ಲ, ಏನಾದ್ರು ಒಂಚೂರು ಒಳ್ಳೆ ಹೆಸರು ಮಾಡ್ಬಿಟ್ಟಿದ್ರು ಹೋಟ್ಲ್ ಅಂತ ಕ್ಯೂ ನಿಂತ್ಕೊಂಡಿರ್ತಾರೆ. ನಾನು ಒಂದ್ ಕಡೆ ಹಿಂಗೆ ಹೋಗ್ಬಿಟ್ಟೆ ಯಾವ್ದೋ ಒಂದ್ ಊರಲ್ಲಿ, ಏನ್ ಕ್ಯೂ ನಿಂತವ್ರೆ, ಕ್ಯೂ ನಿಂತಿರೋದ್ ನೋಡಿ ಕೇಳ್ದೆ ಏನ್ ಪ್ರಿಯ ಕೊಡ್ತಾರ ಅಂತ. ಅಷ್ಟೊಂದ್ ಜನ ಇದ್ರು ನಿಂತ್ಕೊಂಡ್ ನಿಂತ್ಕ ಕೊಡ್ತಾರ ಪ್ರಿಯ ಕೊಡ್ತಾರ ಅಂತ ಅಂತ ಅಂದ್ರ ಹಂಗೆ ನೋಡು ದುಡ್ಡು ಕೊಟ್ಟುವೆ ಕ್ಯೂನಲ್ಲಿ ನಿಂತ್ಕೊಂಡು ತಿನ್ನಂತ ಪರಿಸ್ಥಿತಿ ಇವತ್ತು ಬಂದೈತೆ ಅಂತ ಅಂದ್ರೆ ನೋಡು. ಹೋಟೆಲ್ ಇಲ್ಲದೆ ಇದ್ದ ಕಾಲದಲ್ಲಿ ಅಡುಗಲಜ್ಜಿ ಮನೆಗಳು ಇರ್ತಾ ಇದ್ದ ಆಯ್ತಾ. ಆಮೇಲೆ ನೋಡು ಅಡುಗಲಜ್ಜಿ ಮನೆಗೆ ಹೋಯ್ತಿದ್ದಾರೆ ಯಾರು ಯಾರೋ ಪರಸ್ಥಳದ ಕಡೆಯಿಂದ ಬಂದವರು ಆಯ್ತಾ, ಇದೇ ಊರ್ನ ಏನ್ ಹೋಯ್ತಾ ಇರಲ್ಲ ಮಾಡ್ತಾ ಇರಲಿಲ್ಲ. ಇವತ್ತು ಇದೇ ಊರ್ನಲ್ಲಿ ಇದ್ಕೊಂಡ್ರು ನೆಂಟರು ಬರ್ತಾರೆ ಅಂದ್ರೆ ಯಾರು ಬರ್ತಾರೆ ಅಂತ ಫೋನ್ ಮಾಡಿದ್ರೆ ಸಾಕು ಹೋಟ್ಲಿಗೆ ಹೋಟ್ಲಿಗೆ ಹೋಗ್ಬಿಟ್ಟು ಕಟ್ಸ್ಕೊ ಬಂದಿಟ್ಟಿರ್ತಾರೆ ಎಲ್ಲನೂ. ಅಂತ ಪರಿಸ್ಥಿತಿ ಇವತ್ತು ಆಗೈತೆ ಶಂಕರಣ್ಣ. ಇದೆಲ್ಲನು ಯಾಕೆ ಹೇಳದೆ ಅಂತ ಅಂದ್ರೆ ನೋಡು, ಈಗ ನವೆಂಬರ್ ತಿಂಗಳು ಇನ್ನೇನು ಮುಗಿತಾ ಬಂತು ಶಂಕರಣ್ಣ, ಇನ್ನೇನು ಮುಗಿಯಕಾಯ್ತಲ್ಲ ನಾಳೆ ಒಂದೇ ದಿನ ನವೆಂಬರ್ ಬಂತು ಹತ್ತತ್ರಕ್ಕೆ ಅಂತ ಅಂತ ಅಂದ್ರೆ ಎಲ್ಲ ಕಟಾವು ಪಟಾವು ಮಾಡ್ತಾರೆ. ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಇನ್ನೇನ್ ಹಾಕಿರ್ತಾರ ಎಲ್ಲ ಜಾಸ್ತಿ ಕಟಾವ್ ಆಗ ಅಂತ ಕಾಲ. ತೋಟದ ಬೆಳೆಗಳು ಅಷ್ಟೇ, ಇನ್ನೇನ್ ಕಾಪಿನೂ ಇನ್ನೇನು ಕುಯ್ಯಕ್ ಬಂತು ಆಯ್ತಾ. ಮೆಣಸಿನ ಒಂದು ಎರಡು ತಿಂಗಳು ಬಂದ್ರೆ ಅದು ಬರ್ತದೆ. ಹಿಂಗೆ ನೀನ್ ಹೇಳ್ದಂಗೆ ಎಲ್ಲಾ ಬೆಳೆಗಳು ಬಹುತೇಕ ಕಟಾವಿನ ಹಂತಕ್ಕೆ ಬಂದಂಗೆ ಆಯ್ತು ತಗ ಆಯ್ತು. ಇನ್ನೇನು ಈಗ ನೋಡು, ಆಗ್ಲೇ ನೀನು ಗದ್ದೆ ಅಂದ ತಕ್ಷಣ ನೆನಪಾಯ್ತು, ಇನ್ನೊಂದು 10 ದಿನ 15 ದಿನದಲ್ಲಿ ಕಟಾವ್ ಮಾಡದೆ ಅಂದ್ರೆ ಒಸಿ ನೀನು ಒಂದು ವಾರ 15 ದಿನ ಬೇಗ ಹಾಕ್ತಲ್ಲ, ಹಂಗಾಗಿ ನಿನ್ ಗದ್ದೆ ಬಂದ್ಬಿಟ್ಟೈತೆ, ಇನ್ನೇನು ಕುಯ್ಯದೆ ಮುಂದಿನ ವಾರದಲ್ಲಿ ಕುಯ್ತೀಯ ನೀನು. ನಾನು ಇನ್ನೇನು ಇನ್ನೊಂದು 15 ದಿನ 20 ದಿನ ಬೇಕು ಅಂತ ನನಗೆ ಒಸಿ ಇಬ್ರು ಈಗಲೇ ಮನ್ಸಿಗೆ ಹಾಕಂದಿರಿ, ಬಂದ್ ಕೈ ಜೋಡಿಸ್ಬೇಕು, ಒಂದ್ ದಿನದಲ್ಲಿ ಅತ್ಲ ಕುಯ್ದು ಮುಗಿಸ್ಕೊಬಿಡದಂತೆ. ಏ ನಿನ್ಗಿಂತಲೂ ನಾನ್ ಹೇಳ್ಬೇಕು ಮೊದ್ಲ ಮಾತ, ಯಾಕಂದ್ರೆ ನನ್ ಗದ್ದೆ ಬಂದಿರೋವು ಕುಯ್ದು ಬಿಟ್ಟು ನೋಡು ಅವತ್ತಿನ ಬೆಳಗ್ಗೆ ಬಡಿಸ್ಬಿಡೋಣ ಬರ್ತಾ ಇಲ್ಲ ಹಂಗೆ ಮಾಡದಂತೆ, ಯಾಕಂದ್ರೆ ನನ್ ಕೈಲಿ ಹಾಕಲ್ಲ ಕಂಚಂಕರಣ. ಇಲ್ಲ ಕೈ ಜೋಡಿಸ್ತೀವ್ ಕಣ್ ಬಾ. ನಾನು ಒಸಿ ಊರ್ ಸುತ್ತಿಲ್ಲ, ನನಗೆ ಬೇಕು ಕೆಲಸ ತರಬೇಕು ಕೆಲಸ ತರಬೇಕು. ಈಗ ಅದು ಹಂಗೆ ಆಗ್ಬಿಟ್ಟೈತೆ, ಅದಕ್ಕಾಗಿ ನಮ್ ಹಿಂದೋರ್ ಮಾಡ್ತಾ ಇದ್ದಿತ್ತು, ಈಗ್ಲಿಗೂ ಅದು ಉಳ್ಕೊಂಡಿರೋದು. ಯಾಕಂದ್ರೆ ಈ ಮುಯ್ಯಾಳ ಐತಲ್ಲ, ಮುಯ್ಯಾಳ ಪದ್ಧತಿ ಬರ್ಲಾಗಿ ಬಹಳ ಅನುಕೂಲ ಆಯ್ತು. ಈಗ ನನ್ ಕೆಲ್ಸಕ್ಕೆ ನೀವು ಬರ್ತೀಯ, ನಿನ್ ಕೆಲ್ಸಕ್ಕೆ ನಾವು ಬರ್ತೀನಿ, ಅವ್ರ ಮನೆಗೆ ನಾವು ಹೋಗೋದು, ನಿಮ್ ಮನೆಗೆ ನಾವು ಬರೋದು, ಹಿಂಗಾಗೇ ಹೋಗಿ ಉಳ್ಕತ್ತು. ಈಗ ಎಲ್ಲೋದ್ರೂ ಕೆಲಸ ಮಾಡಕ್ ಜನವೇ ಸಿಗಕ್ಕಲ್ಲ, ಹಂಗಾಗಿ ಈ ಕೆಲಸ ಮಾಡಿಸೋ ಸ್ವಲ್ಪ ಉಸಿ ಕಷ್ಟ. ಮತ್ತಿನ್ ಕೆಲವರಂತೂ ಈ ಗದ್ದೆ ಪದ್ದೆ ಮಾಡದೇ ಬಿಟ್ಬಿಟ್ಟವ್ರ ಕಂದ್ಬಿಡು, ಜನ ಸಿಗಕ್ಕಲ್ವಲ್ಲ, ಜನ ಸಿಗದೆ ಇರೋದ್ರಿಂದ ಈ ಕೆಲಸ ಮಾಡಕ್ಕೆ ಬಹಳ ಒಂಥರ ಹೈರಾಣ ಆಯ್ತದೆ. ಅದರಲ್ಲೂ ಈಗ ಬೆಳಗಿನ ಹೊತ್ತು ನೀನ್ ಹೇಳ್ದಂಗೆ ಒಸಿ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ರೆ, ಏನ್ ಇಲ್ಲಿಂದ ಅಷ್ಟೋರ್ಗೆ ಏನು ಕಾಣಕ್ಕಿಲ್ಲ, ಅಷ್ಟೊಂದು ಹಿಮ. ಇಂಥ ಟೈಮ್ನಾಗೆ ಇನ್ನ ಬಡಿಬೇಕು, ಇನ್ನ ಒಸಿ ಏನಾರು 10 ಗಂಟೆ 11 ಗಂಟೆ ಕಳಿತು ಅಂತಂದ್ರೆ ಏನ್ ಜಟ ಜಟ ಜಟ ಬಿಸಿಲು ಬಿಸಿಲು ಬಿಸಿಲು ಬಿಸಿಲು ಭಂಗ ಮಾಡಕ್ಕಾಗಿಲ್ಲ. ಆಯ್ತು ಅಣ್ಣ, ನೀನೇನು ತಲೆ ಕೆಡಿಸ್ಕೋಬೇಡ. ಇದು ಒಂದು ಅಂಶ ನಾನು ಹೇಳಿದ್ದು. ಈಗ ಒಂದು ಏನಪ್ಪ ಅಂತ ಅಂದ್ರೆ, ಬಂದಿರ ಹೊಲ ಗದ್ದೆ ಕುಯ್ಕೊಂಡು ನೆರಪು ಮಾಡ್ಕೋಬೇಕು. ನೆರಪು ಮಾಡುವಾಗ ನಾವು ವರ್ಷ ವರ್ಷ ಮಾಡ್ದಂಗ ಮಾಡಬಾರ್ದು ಶಂಕರಣ. ಈ ಸರಿಯ ಸ್ವಲ್ಪ ಎಚ್ಚರಿಕೆಯಿಂದ ಮಾಡೋಣ. ಅಂದ್ರೆ ಆಗಿರ್ಲಿ ಮೀನಕ್ಕಂದಾಗಿರ್ಲಿ, ಯಾಕೆ ಅಂತ ಅಂದ್ರೆ ಮೊನ್ನೆ ಒಂದ ಪುಸ್ತಕ ಓದ್ತಾ ಇದ್ದೆ ನಾನು. ಆ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ರು ಅಂತ ಅಂದ್ರೆ, ಈ ಕೊಯ್ಲು ಮಾಡ್ತಾರಲ್ಲ ಯಾವ್ದೇ ಆಗಿರ್ಲಿ, ಅದು ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಎಣ್ಣೆಕಾಳು ಆಗ್ಬೋದು, ದ್ವಿದಳ ಧಾನ್ಯ ಆಗ್ಬೋದು, ತರಕಾರಿ ಹಣ್ಣು ಇವೆಲ್ಲದುವೆ, ಈ ಕೊಯ್ಲು ಮಾಡಿ ಮನೆ ತಕ್ಕ ಏನ್ ತಗೊಂಡೋಯ್ತಾರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಹಾಳು ಮಾಡ್ತಾರಂತೆ. ಕುಯ್ದು ಜಾಗದಿಂದ ಮನೆಗೆ ತಗೊಂಡೋಗೋದು ಒಳಗಡೆ, ಮನೆಗೆ ತಗೊಂಡೋಗೋದು ಒಳಗಡೆ. ಅವ್ರು ನೋಡು, ಈಗ ಕುಯ್ದು ಜಾಗದಿಂದ ಮನೆಗೆ ತಗೊಂಡೋಗೋರ್ಗು ಎಷ್ಟು ಲಾಸ್ ಆಯ್ತದೆ, ಎಷ್ಟು ಹಾಳಾಯ್ತೈತೆ ಅಂತ ಹೇಳ್ಬಿಟ್ಟು ಒಂದ್ ಪಟ್ಟಿನೇ ಮಾಡ್ಬಿಟ್ಟವ್ರೆ. ಈಗ ನೋಡು, ನಮ್ ದೇಶದಲ್ಲಿ ಭತ್ತ ಸುಮಾರು 80 ದಶಲಕ್ಷ ಟನ್ ಬೆಳೀತಾರೆ ಬೆಳೀತಾ ಇರೋದು, ಅದರಲ್ಲಿ 15% ಹಾಳಾಯ್ತೈತೆ ನೋಡು ಮನೆಗೆ ತಗೊಂಡೋಗೋದ್ರ ಒಳಗಡೆ. ಅಂದ್ರೆ ಕಟಾವ್ ಮಾಡ್ಬೇಕಾದ್ರೆ ನೀಟಾಗಿ ಕಟಾವ್ ಮಾಡಕ್ಕಲ್ಲ, ಅಲ್ಲಿ ನೀಟಾಗಿ ಒಕ್ಕಣೆ ಮಾಡಕ್ಕಲ್ಲ, ಸಾಗಣೆ ಮಾಡುವಾಗ ಎಲ್ಲ ಇದ್ ಮಾಡ್ತಾರೆ. 15 ಅಂತಂದ್ರೆ ಎಷ್ಟೊಂದಾಗೋಯ್ತು ಅಣ್ಣ, 15 ಅಂತ ಅಂದ್ರೆ ಶಂಕರಣ್ಣ, ಬೆಳೀತಾರದ 80 ದಶಲಕ್ಷ ಟನ್, ಅದ್ರಲ್ಲಿ 15 ಅಂತ ಅಂದ್ರೆ 12 ದಶಲಕ್ಷ ಟನ್ ನಾವು ಭತ್ತ ವೇಸ್ಟ್ ಮಾಡ್ತಿದೀವಿ ಆಯ್ತಾ. ಇನ್ ಗೋಧಿ ವಿಷಯಕ್ಕೆ ಬಂದ್ರೆ, ಗೋಧಿ ನೋಡು ನಮ್ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ಇದು ಸ್ವಲ್ಪ ಹಳೆ ಅಂಕಿ ಅಂಶ ಹೊಸವಲ್ಲ, ಈಗ ಜಾಸ್ತಿನೇ ತಿನ್ನುವೆ ಆಯ್ತಾ. ಈ ಒಂದ್ 15 ವರ್ಷದ ಹಿಂದಕ್ಕೆ ಅಂತ ಅನ್ಕೋವೆಲ್ಲ ಆಯ್ತಾ. 65 ದಶಲಕ್ಷ ಟನ್ ಗೋಧಿ ಉತ್ಪಾದನೆ ಮಾಡ್ತಿರೋದು, ಅದರಲ್ಲೂ 15% ವೇಸ್ಟ್ ಆಯ್ತಾ ಇದ್ದಂತೆ, ನುಕ್ಸಾನ ಮಾಡ್ತಾ ಇದೀವಿ, ನುಕ್ಸಾನ ಆಯ್ತಾ ಇದೆ. 15% ಅಂತ ಅಂದ್ರೆ ಅದು 65 ಹೆಚ್ಚು ಕಮ್ಮಿಯ ಒಂದು 15% ಅಂತ ಅಂದ್ರೆ 9-10 ದಶಲಕ್ಷ ಟನ್, 9.75 ಅಂತ ಬರ್ತದದು. 10 ಅಂತ ಇಟ್ಕೊಂಡ ಒಂದು ಅರೌಂಡ್ ಫಿಗರ್ ಅಲ್ವಾ ಅಲ್ವಾ. ಇದು ಇನ್ನ ಧಾನ್ಯಗಳು, ಈ ದಪ್ಪ ಧಾನ್ಯಗಳು ಅದರಲ್ಲೂ ಕೂಡ ಕಾಳುಗಳು, ಕಾಳುಗಳು ಈಗ ಅವರೆಕಾಳು ಆಗ್ಬಹುದು, ತಣ್ಣಿಕಾಳು ಆಗ್ಬಹುದು, ಬೇಳೆ ತೊಗರಿ ಕಾಳು ಇಂಥವು ಇವೆಲ್ಲನು ಉತ್ಪಾದನೆ ಮಾಡ್ತಿರೋದು ನಮ್ಮ ದೇಶದಲ್ಲಿ ಶಂಕರಣ 30 ದಶಲಕ್ಷ ಟನ್, ಅದರಲ್ಲೂ 15% ಅಂತ ಅಂದ್ರೆ ಸುಮಾರು 4.5-5 ದಶಲಕ್ಷ ಟನ್ ನಾವು ಮನೆಗೆ ತಗೊಂಡು ಹೋಗೋದ್ರೊಳಗೆ ಕಳ್ಕೊತಾ ಇದೀವಿ. ಅಷ್ಟೆಲ್ಲವ ಕಷ್ಟ ಬಿದ್ದು ಬೆಳಿತೀವಿ ಶಂಕರಣ, ಜನ ಸಿಗ್ತಿದ್ರುವೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರ ಕೈ ಹಿಡಿದು ಇವ್ರ ಕಾಲು ಹಿಡಿದು ಕರ್ಕೊಂಡ್ ಬಂದು ಇವೆಲ್ಲ ಮಾಡ್ತೀವಿ, ಮಾಡಿದ್ರುವೆ ಉಳಿಸ್ಕೊತಾ ಇಲ್ಲ, ಭೂಮಿ ತಾಯಿಗೆ ಎಲ್ಲನೂ ಚೆಲ್ತಾ ಇದೀವಿ, ಚೆಲ್ಬಿಟ್ಟು ಬರ್ತಾ ಇದೀವಿ. ಈ ತರ ಇದು ಧಾನ್ಯದ ನಾವಾಗ್ಲೇ ಹೇಳಿದ್ದು. ಈ ದ್ವಿದಳ ಧಾನ್ಯದ್ದು, ದ್ವಿದಳ ಧಾನ್ಯ ನೋಡ ನಮ್ಮಲ್ಲಿ ಉತ್ಪಾದನೆ ಮಾಡೋದೇ ಕಡಿಮೆ ಆಯ್ತಾ. 14.8 ದಶಲಕ್ಷ ಟನ್ ಉತ್ಪಾದನೆ ಮಾಡ್ತಿರೋದು, ಅದರಲ್ಲೂ 15% ಅಂತ ಅಂದ್ರೆ ಹೆಚ್ಚು ಕಮ್ಮಿ 1.25 ದಶಲಕ್ಷ ಟನ್, ದಶಲಕ್ಷ ಟನ್ ನಾವು ವೇಸ್ಟ್ ಮಾಡ್ತಾ ಇರೋದು. ಇನ್ ಎಣ್ಣೆ ಕಾಳುಗಳು, ಎಣ್ಣೆ ಕಾಳುಗಳದ್ದು ಪರಿಸ್ಥಿತಿ ಅಷ್ಟೇ ಚೆನ್ನಾಗಿಲ್ಲ ನಮ್ದು. ಸೂರ್ಯಕಾಂತಿ, ಹುಚ್ಚೆಳ್ಳು, ಅವು ಹುಚ್ಚೆಳ್ಳು ಎಲ್ಲವನ್ನ ಜಾಸ್ತಿ ನೋಡಿ ಎಣ್ಣೆ ಪಣ್ಣೆಯನ್ನು ಹೊರಗಡೆ ತರಿಸ್ಕೊತಾ ಇರೋದು, ಇಲ್ಲೇ ಇಲ್ಲ ಹೊರಗಡೆ ತರಿಸ್ಕೊತಾ ಇದೀವಿ. ಇಲ್ಲಿ ಇರೋದ್ರಲ್ಲೂ ಕಳ್ಕೊತಾ ಇದೀವಿ. 22 ದಶಲಕ್ಷ ಟನ್ ಉತ್ಪಾದನೆ ಮಾಡಿದ್ರೆ ಅದ್ರಲ್ಲಿ 12% ಅಂದ್ರೆ ಅದು ಒಂದು 2.5-3 ದಶಲಕ್ಷ ಟನ್ ವೇಸ್ಟ್ ಮಾಡ್ತಾ ಇದೀವಿ. ಇನ್ ತರಕಾರಿ ವಿಷಯಕ್ಕೆ ಬಂದ್ರೆ ಶಂಕರಣ, 72 ದಶಲಕ್ಷ ಟನ್ ನಾವು ಉತ್ಪಾದನೆ ಮಾಡ್ತಾ ಇರೋದು, ಅವು ಸ್ವಲ್ಪ ಜಾಸ್ತಿ ಹಾಳು ಮಾಡ್ತಿದ್ವಿ, 25% ಅಂತ ಅಂದ್ರೆ ಹೆಚ್ಚು ಕಮ್ಮಿ 18 ದಶಲಕ್ಷ ಟನ್ ಅಷ್ಟ ನಾವು ವೇಸ್ಟ್ ಮಾಡ್ತಾ ಇದೀವಿ. ವೇಸ್ಟ್ ಮಾಡ್ತಿದ್ವಿ ಅಂತ ಅಂದ್ರೆ ನಾವು ಕತ್ತರಿಸೋದ್ರಲ್ಲಿರ್ಬೋದು, ತುಂಬೋದ್ರಲ್ಲಿರ್ಬೋದು, ತರಬೇಕಾದ್ರೆ ಆಮೇಲೆ ಈಗ ನೋಡು, ಈಗ ಗೋಧಿ ಭತ್ತ ರಾಗಿ ಎಲ್ಲನು ನಾವು ಎಲ್ಲ ಕುಯ್ಕೊಂಡು ಗುಡ್ಡೆ ಒಟ್ಟಿ ಆಮೇಲೆ ತಗೊಂಡೋಗ್ಬಿಟ್ಟು ಬಡಿಬೇಕು ಕಣದಲ್ಲಿ, ಕಣದಲ್ಲಿ ವೇಸ್ಟ್ ಆಗ ಅಂತದ್ದು, ಇಂಥವೆಲ್ಲ ವೇಸ್ಟ್ ಆಗಿ ಇಷ್ಟ ಆಯ್ತೈತಂತೆ. ಇನ್ ಹಣ್ಣು 32 ದಶಲಕ್ಷ ಟನ್ ನಾವು ಉತ್ಪಾದನೆ ಮಾಡ್ತಿರೋದು, ಅದರಲ್ಲೂ 25% ಅಂತ ಅಂದ್ರೆ ಹೆಚ್ಚು ಕಮ್ಮಿ 8 ದಶಲಕ್ಷ ಟನ್ ವೇಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದು ಓದ್ತಾ ಇದ್ನ ಏನಂಗೆ ಕಣ್ಣಲ್ಲೆಲ್ಲ ನೀರಿಲ್ಬಿಟ್ಟು ನಂಗೆ ಅಲ್ಲ ಇಳಿದ ಇನ್ನೇನ. ಈಗ ನೀನ್ ಹೇಳ್ದಂಗೆ ಅಷ್ಟೊಂದು ಕಷ್ಟಪಟ್ಟು ಬೆಳೆದಿರ್ತೀವಿ, ಈಗ ಸಾಲನೋ ಸೋಲನೋ ಮಾಡಿ ಬೆಳೆಗೆ ಬೇಕಾಗಿರೋ ಗೊಬ್ಬರ ಪೊಬ್ಬರ ಎಲ್ಲ ಹೊಂದಿಸ್ಕೊಂಡು ಆಳು ಪಾಳೆ ಎಲ್ಲ ಹೊಂದಿಸ್ಕೊಂಡು ಭೂಮಿ ಸಿದ್ಧತೆ ಮಾಡೋದ್ರಿಂದ ಕಟಾವಿಗೆ ಬರೋದ್ರೊಳಗಡೆ ಸಾಕಷ್ಟು ಹೈರಾಣ ಆಗೋಗಿರ್ತದೆ. ಅಷ್ಟೊಂದು ಖರ್ಚು ಮಾಡಿ ಬೆಳೆದು ನಾವು ಅದನ್ನ ನೀಟಾಗಿ ಕಟಾವು ಮಾಡ್ಕೊಂಡು ಸಂಗ್ರಹಣೆ ಮಾಡ್ಕೊಂಡು ಮಾರಾಟ ಮಾಡ್ಲಿಲ್ಲ ಅಥವಾ ನಾವು ಬಳಸಲಿಲ್ಲ ಅಂತಂದ್ರೆ ಅಲ್ಲೂ ಇಷ್ಟೊಂದು ಈ ಪಾಟಿ ನಾವು ಕಳಿತಾ ಇದೀವಿ ಅಂತಂದ್ರೆ ಕಣ್ಣೀರ್ ಬರ್ತಾ ಇದ್ದಂತ ಮಿನಕ. ಇದು ಒಂದು ಬಾರಿ ಎಚ್ಚರಿಕೆಯಿಂದ ಮಾಡ್ಬೇಕು ಶಂಕರಣ್ಣ. ಈಗೆಲ್ಲ ಇತ್ತೀಚೆಗೆಲ್ಲ ಮಾಡ್ತೀವಲ್ಲಪ್ಪ, ರೋಡಿಗೆ ತಗೊಂಡೋಗ್ ಹಾಕೊಳ್ಳೋದು, ಅದ್ರ ಮೇಲೆ ಯಾವ್ದೋ ಬಸ್ಸಿಂದು, ಲಾರಿದು, ವ್ಯಾನಿಂದು, ಮೋಟರ್ ಬೈಕಿಂದು ಎಲ್ಲ ಹತ್ತವೆ. ಅವೆಲ್ಲೆಲ್ಲಿ ಹೋಗಿ ಏನ್ ಬಂದಿರ್ತಾವೋ, ಏನ್ ಮೆತ್ಸ್ಕೊಂಡ್ ಬಂದಿರ್ತಾವೋ, ಯಾರಿಗ ಗೊತ್ತು ಮಿನಕ. ಅಣ್ಣಯ್ಯ, ನಂಗೆ ಒಂದು ಗಪ್ತಿ ಆಯ್ತು. ಈಗ ತರಕಾರಿನೂ ಮತ್ತೆ ಹಣ್ಣುನುವೆ ಸ್ವಲ್ಪ ಸಂಸ್ಕರಣೆ ಅಂತ ಮಾಡ್ತಾರಲ್ಲ, ಅದ್ರಲ್ಲಿ ವಸಿ ನುಕ್ಸಾನ ತಪ್ಪಿಸ್ಕೊಳಕ್ ಆಕಲ್ವಾ? ಅದ್ ಹೆಂಗ್ ಮಾಡೋದು ಹೇಳು ಒಂಚೂರ. ಅಲ್ಲ, ನಿನ್ನ ಕೇಳ್ತಾ ಇದೀನಿ, ನೀನ್ ವಸಿ ಹೇಳು ಅಂತ. ಈಗ ತುಂಬಾ ಇದಾಗೋಗುತ್ತೆ ಅಂತ ಹೇಳ್ತಾ ಇದೀಯಲ್ಲ ಅಣ್ಣಯ್ಯ, ಅದ್ರಲ್ಲಿ ವಸಿ ನಿಗಾ ವಹಿಸಿ ಮಾಡ್ಕೋಬಹುದಾ ಅಂತ. ಅದ್ ನೋಡೋದ ಆಮೇಲೆ ಮುಂದಕ್ ನೋಡೋಣ. ಈಗ ಕಣದ್ ಹೇಳು ಕತೆ ಅಂತಂದ್ರೆ ಇವಳ್ದು, ಅದಕ್ಕೆ ಇವಳನ್ನ ಸಿಕ್ಕಾಪಟ್ಟೆ ಪಾಸ್ಟ್ ಮಿನಕ ಪಾಸ್ಟ್ ಮಿನಕ ಅಂತ ಕರೆಯೋದು. ಇವಳು ಮುಂದಿನ ಯೋಚನೆ ಮಾಡ್ತಾಳೆ, ಆಗ್ಲೇ ಸಂಸ್ಕರಣೆ ಹೋಗ್ಬಿಟ್ಲಣ್ಣಯ್ಯ. ಕಣದಿಂದ ಮನೆಗೆ ಬರೋದ್ ನೋಡ್ಬೇಕು ಮಿನಕ ಪಟ್ಟು, ಈ ಕಣದಲ್ಲೇ ಹೋಯ್ತೈತೆ, ನಾವು ಕಟಾವ್ ಮಾಡ್ಬೇಕಾರ್ಲೆ ನುಕ್ಸಾನ್ ಆಯ್ತೈತೆ. ಕಣದಿಂದ ಮನೆಗ್ ತತ್ತಿವಲ್ಲ ಗಾಡಿ, ಆ ಗಾಡಿನೇ ಹಾಕ್ಬೇಕಾದ್ರೆ ಎಲ್ಲ ನುಕ್ಸಾನ್ ಆಯ್ತೈತೆ. ಅದನ್ನ ಓಸಿ ಜಾಗ್ರತೆಯಿಂದ ಉಳಿಸ್ಕೊಂಡ್ರೆ ನಮ್ ಬೆಳೆ ನಮ್ಗೆ ಉಳ್ಕತ್ತದೆ ಅಂತ ಅಣ್ಣಯ್ಯ ಬೇಜಾರ್ ಮಾಡ್ಕೊಂಡು ಗೋಳಾಡ್ತಿದ್ರೆ ನೀನು ಅದ್ರ ಏನೇನ್ ಮಾಡ್ಬೋದು, ಹೆಂಗ್ ಹೆಂಗ್ ಮಾಡ್ಬೋದು ಅಂತ ನೀನಾಗ ಮುಂದಕ್ಕೆ ಹೋಗ್ಬಿಟ್ಟಲ್ಲ. ನೀನು ಪಾಸ್ಟ್ ಮಿನಕ ಪಾಸ್ಟ್ ಮಿನಕ ಅಣ್ಣಯ್ಯ, ಈಗ ಅದೇ ಈಗ ನೀನು ಈಗ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಶಂಕರಣ, ಈಗ ಕಣ ಮಾಡದೇ ಇರೋದು ದೊಡ್ಡ ಸಮಸ್ಯೆ. ಹೌದು ಹೌದು, ಮೊದ್ಲೆಲ್ಲ ಕಣ ಮಾಡ್ತಿದ್ರು ಏನ್ ಸೊಕ್ಸಾಗಿರ್ತಾಯಿತ್ತು. ಅದು ಇನ್ನೊಂದೇನು ಅಂತಂದ್ರೆ ಅವ್ರವ್ರ ಜಮೀನಿಗೆ ಎಷ್ಟೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಆಯ್ತಾ, ಒಂದ್ಸಲ ಉತ್ಕೊಂಡು ಅದನ್ನ ನೀಟಾಗಿ ಸಾರಿಸ್ಕೊಂಡು ಸಗಣಿ ಎಲ್ಲ ಹಾಕಿ ಹೆಂಗಿರೋದು ಅಂತಂದ್ರೆ ಅದನ್ನ ನೋಡಕ್ಕೆ ಒಂದ್ ಆನಂದ. ಈ ಟೈಮ್ ಬಂತು ಅಂತ ಶಂಕರಣ್ಣ ಕಣ ಮಾಡದೆ ಒಂದ್ ಆನಂದ. ಹೌದೌದು, ನೀಟಾಗೆಲ್ಲನು ನೀರ್ ಹಾಕೊಂಡು ತುಣಿಸ್ಬಿಟ್ಟು ಕೆರೆಲ್ಲ ಹೋಗಿ ನೀರ್ ಹತ್ಕೊಂಡ್ಬರೀವ ನಾವು. ಅಡ್ಡೆನಲ್ಲಿ ಹೊತ್ಕೊಂಡ್ಬತ್ತಿತ್ತಿಲ್ವಾ, ಅಡ್ಡೆನಲ್ಲಿ ಹೊತ್ಕೊಂಡ್ಬಂದು ಎಲ್ಲ ಮಾಡ್ಕೊಂಡು ಕಣ ಮಾಡ್ಬಿಟ ಅಂತ ಅಂತ ಅಂದ್ರೆ ಕಣವ ಈಗ ನೀನ್ ಹೇಳಂಗೆ ಅವ್ರವ್ರೆ ಮಾಡ್ಕೊಳ್ಳೋರು. ಒಂದ್ ಕಡೆ ಮೂರು ನಾಲ್ಕು ಜನ ಸೇರ್ಕೊಂಡು ಮೂರ್ ದಿನ ನಾಲ್ಕ ದಿನಕ್ಕೆ ಒಬ್ಬೊಬ್ಬರದ ಆಗದು ಮುಗ್ದಂಗ್ ಬಡ್ಕೊಳ್ಳೋರು, ಮತ್ತೆ ಹೊತ್ತಾಕೊಳ್ಳೋರು ಹೊತ್ತಾಕೊಳ್ಳೋರು. ಆಮೇಲೆ ಇತ್ತೀಚೆಗೆ ಅಣ್ಣಯ್ಯ, ಇತ್ತೀಚೆಗೆ ಅಂದ್ರೆ ಸುಮಾರು ಟೈಮ್ ಇಂದವ, ಈ ಸರ್ಕಾರದವ್ರುವೆ ಊರಿಗೆ ಒಂದ್ ಎರಡ ಮೂರ ಜಾಗ ಇದ್ರೆ ಕಣ ಮಾಡ್ಕೊಡೋರು. ಹೌದು ಆಯ್ತಾ, ಕಣ ಮಾಡ್ಕೊಂಡಿದ್ದು ಸರಿ ಉಳಿಸ್ಕೊಳ್ದಾನೆ ಅದನ್ನೂ, ಅದನ್ನೆಲ್ಲ ಹಾಳು ಮಾಡ್ಕೊಂಡು. ಈಗ ಮೊದಲನೇದಾಗ ನೀನ್ ಹೇಳ್ದಂಗೆ ಬೇಸಿಕ್ ಅಂತಾರಲ್ಲ, ಈ ಕಣನೆ ಬೇಸಿಕ್ ಆಗಿ ನಮ್ಗೆ ಸರಿ ಇಲ್ಲ. ಈಗ ಸರಿ ಇಲ್ಲ ಅಂದ್ರೆ ಮಾಡ್ತಾನೆ ಇಲ್ಲ ಕಣ. ನೀನ್ ಏನಾದ್ರೂ ಕಣ ನೋಡಿದ್ರೆ ತೋರ್ಸಪ್ಪ ನಂಗೆ. ಇಲ್ವೇ ಇಲ್ಲ ಬಿಡು, ನೀನ್ ಹೇಳ್ದಂಗೆ ಹುಡಿಕೊಂಡು ಹೋಗ್ಬೇಕು. ಇವತ್ತು ಹಬ್ಬ ಬಂದ್ರೆ ಸಗಣಿ ಹೆಂಗ್ ಹುಡಿಕೊಂಡು ಹೋಯ್ತಾರ ಹಂಗೆ ಈ ಮಳೆ ಕಾಲ ಬಂತು ಅಂತ ಅಂತಂದ್ರೆ ಕಣ ಹುಡಿಕೊಂಡು ಹೋಗ್ಬೇಕು. ಅಲ್ಲ ಹಿಂದೆ ಊರ್ ಕಣ ಅಂದ್ರೆ ಹೆಂಗ್ ನಳ್ನಳಿಸೋದು, ಊರವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ಕತಿದ್ವಿ ಕಣ ಅಂತ. ಶಂಕರಣ್ಣ ಎಷ್ಟ್ ಚೆನ್ನಾಗಿರೋದು ಅಂತ ಅಂತ ಅಂತಂದ್ರೆ ಕಣ ಮಾಡ್ದ ಅಂತ ಅಂದ್ರೆ ಅಲ್ಲಿ ಎರಡು ಮೂರು ಗುಡ್ಡೆ ಇರವ, ಆ ಕಡೆ ಈ ಕಡೆ ಗುಡ್ಡಿಗೆ ಸೇರ್ಸ್ಕೊಂಡು ಗುಡ್ಲೆ ಆಗೋಗ್ಬಿಡೋದು. ಆಯ್ತಾ, ಆ ಗುಡ್ಲಲ್ಲೇನು ಹುಸಿ ಆಟಾಡಿಲ್ಲ ನಾವು ಶಂಕರಣ್ಣ. ಏನ್ ಕಣ್ಣ ಮುಚ್ಚಾಲೆ ಆಡೋದೇನು, ಕಳ್ಳ ಪೊಲೀಸ್ ಆಡೋದೇನು, ಇಂಥವೆಲ್ಲ ಮಾಡ್ಕೊಂಡು ಆ ಕಣವೆ ಒಂಥರ ಅರಮನೆ ಸಮಾನಕ್ಕೆ ಇರ್ತಾ ಇತ್ತು. ನಮ್ಗೆ ಆತರ ಪ್ರೀತಿ ಇತ್ತು ಅದ್ರ ಮೇಲೆ ನಮ್ಗೆ. ನಮ್ಗೆ ಆಗ ಬೇರೆ ಕಡೆ ಹೋಗೋದು ಬೇರೆ ಕಡೆ ಬರೋದು ಏನ್ ಗೊತ್ತಿತ್ತಿಲ್ಲ. ಆಮೇಲೆ ಮನೆ ಮುಂದೆ ಎಲ್ಲ ಹೊಲ್ದಾಗ ಇರೋರ, ಜಮೀನಾಗ ಇರೋರು, ಎಲ್ಲ ಇವು ಬಡಿಯೋದು, ರಾಸಿ ಹಾಕೋದು, ತೂರೋದು, ಇವೇ ಮಾಡ್ತಿರೋರ. ನಾವು ಇನ್ನೊಂದು ಶಾಲೆ ಪಾಲೆ ಮುಗಿಸ್ಕೊಂಡ್ರೆ ಸೀತಾ ಕಣದ ಹತ್ರಕ್ಕೆ ಹೋಯ್ತಾ ಇದ್ದಿತ್ತ. ರಾಜದಿಂದಲ್ಲಂತೂ ಬಿಡೋತ್ಲಿಗೆ ಹೆಂಗಿರೋ ಅವ್ವ ಅಜ್ಜಿ ಎಲ್ಲ ಅಲ್ಲಿಗೆ ಊಟ ಗೀಟ ಹೊತ್ಕ ಬರೋರು, ಹುತ್ತಿ ತಗ ಬಂದ್ಮೇಲೆ ಅಲ್ಲೇ ತಿನ್ಕೊಂಡು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರೊಳಗಡೆ ಮನೆ ಬಂದ್ಮೇಲೆ ಮತ್ತೆ ಏಟ್ ಬೀಳವು. ಯಾಕೆ ಅಂತ ಅಂದ್ರೆ ಆ ಗುನ್ನಿ ಆ ಧೂಳು ಎಲ್ಲದಲ್ಲೂ ಆಡಿ ಆಡಿ ಬೇಟೆ ಬರೇ ಬಂದಂಗ ಆಗೋಗಿರವ. ಧೂಳು ಹಿಡ್ದು ಕೂತಿರ್ತಿದ್ವಾ, ಹೊಸಿ ಹೊಡ್ಸ್ಕತ್ತಿತ್ತಲ್ಲ. ಮತ್ತೆ ಕಣವ ಎಷ್ಟ್ ಚೆನ್ನಾಗಿ ಹಸನ್ ಮಾಡಿರೋರಲ್ವಾ, ಸಗಣಿ ಸಾರಿಸಿ ಚಂದ ಕಿಟ್ಕೊಂಡಿರೋರು, ಆ ಕಣ ನೋಡಕ್ಕೆ ಒಂದ್ ಖುಷಿ ಆಗಿದೆ. ಕಣದಲ್ಲಿ ಎಂತೆಂತ ಪರಿಕರ ಇರೋ ಅಂತ ಅಂದ್ರೆ ಶಂಕರಣ, ತುಂಡ್ಗೋಲ್ ಇರೋದು, ಒಡ್ಗೋಲ್ ಇರೋದು, ರೋಣ್ಗಲ್ ಇರೋದು, ಮಣೆ ಇರೋದು, ಇನ್ನೊಂದಂತ ಹೆಸರು ಮರ್ಕೊಂಡಿದ್ದೀನಿ, ಒಂಥರ ದೊಡ್ಡ ಬ್ಯಾಟ್ ನಂಗಿರೋದ್ ಕಣಶಂಕರ ಬೀಸೋದು ಅಂತ ಹೇಳೋರು. ಇಲ್ಲ ಇಲ್ಲ, ಅದ ಕೊಂಗ ಅಂತಾರೆ ಬೀಸೋದು, ಮರಗಳಿರ್ತಾ ಇದ್ದ. ಇನ್ನೊಂದು ಗುಡ್ಡೆ ಹಾಕ್ಬಿಟ್ಟು ಗುಡ್ಡೆ ಕರೆಕ್ಟ್ ಆಗಿ ಸಮತಟ್ಟಾಗ್ಲಿ ಬಡಿಯಕ್ಕೆ, ಅದೇನು ಹೇಳೋರು ಮರ್ತು ಬಿಟ್ಟಿದ್ದೀನಿ ನಾನು. ಅಪ್ಪಾರ ದಿನ ಆಯ್ತಲ್ಲ ನಾವು ಅವನ್ನೆಲ್ಲ ಬಳಸ್ತಾನೆ, ಅದು ನೀನ್ ಇಟ್ಟು ಒಂದ್ ನೆನ್ಪಿಟ್ಕೊಂಡಿದ್ದಲ್ಲ ಅಣ್ಣಯ್ಯ. ಏ ಮೊದ್ಲಿಂದ ಮಾಡಿದ್ದಲ್ಲಪ್ಪ ನಾವು. ತುಂಡ್ಗೋಲ್ ಗೊತ್ತಾ ಮೀನಕ್ಕ ನಿಂಗೆ? ಗೊತ್ತಿಲ್ಲ. ನಾವು ಸರಿಯಾಗಿ ಭಂಗ ಮಾಡ್ಲಿಲ್ಲ ಅಂದ್ರೆ ಅಪ್ಪ ತುಂಡ್ಗೋಲ್ಲೇ ತಗೊಂಡ್ಬೋದು. ತುಂಡ್ಗೋಲು ಅಂತ ಅಂದ್ರೆ ಸಣ್ಣ ಕೋಲ್, ಅದು ಸಣ್ಣದು ಅಂತ ಅಂದ್ರೆ ಒಡ್ಗೋಲು ಅಂತ ದೊಡ್ಡದು ಬರೋದು. ಆಯ್ತಾ, ಅದಲ್ದನೆ ತುಂಡ್ಗೋಲು ಅಂತ ಹೇಳ್ಬಿಟ್ಟು ಸಣ್ಣದು, ಇದು ಧಾನ್ಯಗಳನ್ನ ಬಿಡ್ಸಕ್ಕೆ ಬೇರ್ಪಡ್ಸಕ್ಕೆ ಅಂತ ಹೇಳ್ಬಿಟ್ಟು, ಹುಳಿಕಾಳಾಗ್ಲಿ ತಣ್ಣಿಕಾಳಾಗ್ಲಿ ರಾಗಿ ಆಗ್ಲಿ ಅವ ಅಲ್ಲಲ್ಲೇ ಕೂತ್ಕೊಂಡು ಬಡಿಯೋರು. ಎದುರುಗಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡು ಅವರೊಂದ್ ಏಟು ಇವರೊಂದ್ ಏಟು ಹಾಕಿ ಇದ್ದಂತ ರಾಗಿ ಎಲ್ಲ ಬಿಡ್ಸ್ಕೊಂಡು ಬಿಡ್ಸ್ಕೊಂಡು ಹೊರಡಕ್ ಬರೋದು. ಅದು ಹೆಂಗ್ ಬರ್ತಾ ಇತ್ತು ಬಂದ್ರೆ ಎಲ್ಲವ ಕಣದಲ್ಲ ಏನ್ ಬಿಡ್ತಾ ಇರಲಿಲ್ಲ, ರಾಗಿ ಒಳಗ್ ಸೇರ್ಕೊಂಡಿರೋದು, ಹಾರದು, ಆಯ್ತಾ, ಅದ್ರ ಸೊಪ್ಪನೊಳಗ್ ಸೇರ್ಕೊಂಡಿರೋದು, ಹಿಂಗೆಲ್ಲ ಆಗೋದು. ಅದ ಮತ್ತೆ ಬಿಡಿಸ್ಬೇಕಲ್ಲ, ಅದೆಂಗ್ ಬಿಡಿಸ್ತೀಯಾ? ಅದಕ್ಕೆ ಒಡ್ಡಿನ ಗೋಲ್ ತಗೊಳ್ಳೋದು, ತಗೊಂಡು ಮತ್ತೆ ಒಡ್ಗೋಲ್ ಬಡಿಯೋದು, ಮತ್ತೆ ಒಡ್ಗೋಲ್ ಒಡ್ಗೋಲ್ ಅಲ್ಲಿ ಬಡದ್ಬಿಟ್ರೆ ಎಲ್ಲಿದ್ರು ರಾಗಿ ಎಲ್ಲ ಕೆಳಗಡೆ ಕುತ್ಕೊಂಡು ಆಮೇಲೆ ಮೇಲ್ಗಡೆ ಹುಲ್ಲೆಲ್ಲ ಒಕ್ಕಣೆ ಮಾಡ್ಕೊಂಡು ಒಂದ್ ಕಡೆಗೆ ತಪ್ಪಕೊಂಡು ಹೋಗಿ ಕಟ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ರಾಗಿ ಎಲ್ಲ ಗುಡಿಸ್ಕೊಂಡು ತೂರ್ತಾ ಇದ್ದಿದ್ದು. ಈಗ ನಂಗೆ ಗೆಪ್ತಿ ಬರ್ತಾ ಇದೆ ಅಣ್ಣಯ್ಯ, ಏನು ಆಯುಧ ಪೂಜೆಲಿ ಇವನ್ನೆಲ್ಲ ಇಟ್ಟಿತ್ತು ನೋಡ್ಕೊ ಬತ್ತೀನಿ ಅಂದಿದ್ದಲ್ಲ, ಓ ಚಂದ ಕೇಳ್ತಾ ಇತ್ತು ಮಾತ್ರ ಒಂದೊಂದೇ. ನಾನು ಒಂಚೂರು ಮಿಸ್ ಮಾಡ್ಕೊಬಿಟ್ಟೆ, ಫುಲ್ ಆ ಕಡೆ ತುದಿ ತನಕ ಹೋಗ್ಲಿಲ್ಲ. ಅಯ್ಯೋ ಸಾಕು ಸಾಕು, ಒಸಿ ಊಟ ಮಾಡಿ ಜಾಗ ಖಾಲಿ ಮಾಡಲ್ಲ ಅಂತ ಈ ಕಡೆ ಬಂದ್ಬಿಟ್ಟೆ. ಹಂಗೆ ಅವ ಇಟ್ಟಿದ್ದೀನಿ ನಿನ್ನವೇ ಗೋಲೋವನಂತವ ಒಡ್ಡಿನ ಕೋಲೋವೆ, ಯಾಕೆಂದ್ರೆ ನನ್ನ ಮಕ್ಕಳನ್ನ ಹೆದರ್ಕೆ ಬಾಯ್ದಲ್ಲಿ ಇಡೋಕ್ ಬೇಕಲ್ಲ ಶಂಕರಣ್ಣ. ನಾವು ಅದಕ್ಕೆ ಹೆದರ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದು ಅದು ನಿಜ. ಯಾಕಂದ್ರೆ ಹಿರಿಯಕರು ನಮ್ಮನ್ನ ಆತರ ಹಿಡುವಲ್ಲಿ ಇಡ್ದೆ ಹೋಗಿದ್ರೆ ಆಗ್ಲೇ ನಾವೆಲ್ಲ ದಾರಿ ತಪ್ಪಿಡುವ. ಅವ್ರು ಇರೋ ಹೊತ್ತಿಗೆ ಅವ್ರು ಹಿಡ್ಕಟ್ ಮಾಡೋ ಹೊತ್ತಿಗೆ ನಾವ್ ಇವತ್ತು ಈ ಮಟ್ಟಕ್ಕೆ ಇದೀವಿ. ಶಿಸ್ತು ನೋಡಪ್ಪ, ಅವಾಗೆಲ್ಲ ಬೈದ್ ಬುದ್ಧಿ ಹೇಳೋದು ಒಳ್ಳೇದಕ್ಕೆ ಅಂತ ನಾವು ಪರಿಪಾಲಿಸಿದ್ವಿ. ಬೈದ್ರೆ ಹೆಂಗ್ ಮುಖ ಮಾಡ್ಕತ್ತವ ನೋಡು, ಮಾಡ್ಕೊಳ್ಳೋದಿರ್ಲಿ, ಮಾತೆ ಆಡಕ್ಕಲ್ಲ, ಸಿಟ್ಕೊತಾವಲ್ಲ ಅಂತ ನಾವೇ ಆಮೇಲೆ ಅವಕ್ಕೆ ಹುಸಿ ಹೊಡ್ಕೊಂಡು ಹೊಡ್ಕೊಂಡು ಅಯ್ಯೋ ತಿನ್ನಕ್ಕಲ್ಲ ಮಲ್ಗಕ್ಕಲ್ಲ ಅನ್ಕೊಂಡು ನಾವೇ ಹೊಸಿ ಅವ್ರಿಗೆ ಇನ್ನೂ ಒಂಥರ ಸದರ ಸದರ ಕೊಟ್ಟಂಗ ಆಗ್ಬಿಡ್ತು. ನೋಡಪ್ಪ ಅದು ಈಗ ನೆನಪಾಯ್ತು ನನಗೆ, ತಟ್ಮಣೆ ಅಂತವ, ತಟ್ಮಣೆ ಗುಡ್ಡೆ ಹಾಕಕ್ ಬಳಸ್ತಾ ಇದ್ದಿದ್ದು. ಏನಿಲ್ಲ ಅದು ಭಾರಿ ವಿಶೇಷ ಏನಿಲ್ಲ ಕಣ್ ಶಂಕರಣ್ಣ, ಅಗಲವಾಗಿರೋದು ಈ ಕ್ರಿಕೆಟ್ ಬ್ಯಾಟ್ ಅವಲ್ಲ ಅದ್ರಂಗ್ ಸ್ವಲ್ಪ ಅಗಲವಾಗಿರೋದು ಬ್ಯಾಟ್ ಅದು, ಅದ್ ಯಾಕೆ ನನಗೆ ನೆನಪೈತೆ ಅಂತ ಅಂತಂದ್ರೆ ಅದ್ರಲ್ಲೇ ಕ್ರಿಕೆಟ್ ಶುರು ಮಾಡಿದ್ದೆ ನಾನು, ಆಟ ಆಡಿದ್ದೆ ಅದ್ರಲ್ಲಿದ್ದವ, ಬಾಲ್ ಮಿಸ್ ಆಯ್ತಿರಲ್ಲ ಈಗಲೂ ಆತರ ದೊಡ್ಡ ಬ್ಯಾಟ್ ಮಾಡಿಸ್ ಕೊಟ್ಬಿಟ್ರೆ ಎಲ್ರೂ ಆಗ ಆಡ್ತಾ ಇದ್ದಿದ್ದು ಎಂತ ಬಾಲು ರಬ್ಬರ್ ಬಾಲು ಹುಸಿ ಏಟಾಯ್ತಿತ್ತು ಹಿಂಗೆ ಇವೆಲ್ಲ ಇರ್ತಿದ್ವಾ ಶಂಕರಣ್ಣ. ಅಂತ ಒಂದು ಒಳ್ಳೆ ಅದು ನೋಡ ಅದೊಂದು ಒಂದು ಸಂಸ್ಕೃತಿ, ಅದು ಕನ್ನಡದ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಅದ್ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅಂದ್ರೆ ನೀನ್ ಇನ್ನೂ ಹಿಂದ್ಕೋಗು ಈ ಕಣದ ಕೆಲಸ ಮಾಡಕ್ಕೆ ನೋಡು. ಈಗ ಸಸಿ ಹಾಕಕ್ಕೆ ಹೊಲ ಕುಯ್ಯಕ್ಕೆ ಗದ್ದೆ ಕುಯ್ಯಕ್ ಬರದೇ ಇದ್ರು ಕಣ ಮಾಡಕ್ ಬರ್ರು, ಕಣ ಮಾಡಕ್ಕೆ ಯಾರ್ಯಾರು ಬರ್ರು ಶಂಕರಣ್ಣ. ಯಾಕೆ ಅಂತ ಅಂತ ಅಂದ್ರೆ ವರ್ಷದಲ್ಲಿ ಈಗ ಅವರ ಸೇವೆ ಪಡ್ಕೊಂಡು ನಿನಗೆ ಇಷ್ಟು ಧಾನ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಂಡ್ರ, ಆ ಕಾರಣಕ್ಕೆ ಹೋಗ್ಬಿಟ್ಟು ಸುಮ್ನೆ ಹೋಗಿ ಇಸ್ಕೊಂಬರ್ಬಾರ್ದು ಅಂತ ಅಂದ್ಕೊಂಡು ಕೆಲಸ ಮಾಡಿ ಹುಲ್ ಬಡ್ಕೊಡೋದು ತೂರೋದು ಒಕ್ಕಣೆ ಮಾಡೋದು ಏನೋ ಒಂದು ಕೆಲಸ ಮಾಡ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಮಾಡೋದು, ಸೇರ್ಕೊಂಡು ಭತ್ತವೋ ರಾಗಿನೋ ಕಾಳು ಏನೋ ಒಂದು ಇಸ್ಕೊಂಡು ಅವ್ರ ಪಾಲಿಂದ ಎಷ್ಟಿರ್ತದೆ ಅಷ್ಟು ತಗೊಂಡು ಹೋಯ್ತಾ ಇದ್ರು. ಇಂತ ಒಂದು ಒಳ್ಳೆ ಕಣದ ಸಂಸ್ಕೃತಿಯ ನಾವ್ ಇವತ್ತು ಕಳ್ಕೊಂಡಿದೀವಿ, ಮಾಡ್ತಾನೆಲ್ಲ ಮರ್ತ್ಬಿಟ್ಟಿದೀವಿ. ಈಗ ಆಗಿರೋ ಹೊಸ ಸಂಸ್ಕೃತಿ ಏನು ಅಂತಂದ್ರೆ ರೋಡಿಗಂಡದು, ರೋಡಿಗಂಡದು ಹೊಸ ಸಂಸ್ಕೃತಿ ಬಂದ್ಬಿಟ್ಟಿದೆ. ಒಳ್ಳೇದಲ್ಲ, ಯಾಕೆ ಅಂತಂದ್ರೆ ನೋಡು ಕಣವ ನೀಟಾಗಿ ಸಾರಿಸ್ಕೊಂಡು ಎಷ್ಟ್ ಚೆನ್ನಾಗಿ ಗುಡ್ಸರು ಅಂತ ಅಂದ್ರೆ ಅದು ದೇವ್ರ ಸಮಾನ. ನಾವು ಎಷ್ಟೋ ಸಲ ಒಡ್ಸ್ಕೊಂಡ್ ಬೈಸ್ಕೊಂಡ್ಬಿಟ್ಟಿದೀವಿ ಗೊತ್ತಿಲ್ಲ, ಮಕ್ಕಳಲ್ಲಿ ಚಪ್ಲಿ ಹಾಕೊಂಡ್ ಒಳಗಡೆ ಹೋಗ್ಬಿಡೋದು ಬೈಯರು ಬೈಯೋದನ್ನು ದೊಣ್ಣೆ ಹಿಡ್ಕೊಂಡ್ ಬೆರ್ಸಾಡೋರು, ಚಪ್ಲಿ ಬಿಟ್ಟು ಕೈ ಮುಗಿದು ಒಳಗಡೆ ಬಾ ಅಂತನೋರು. ಮತ್ತೆ ರಾಶಿ ಪೂಜೆ ಎಲ್ಲ ಕಣದಾಗೆ ಮಾಡ್ತಿದ್ವಾ, ಅದೊಳ್ಳೆ ಭೂಮಿ ತಾಯಿ ನಮಸ್ಕಾರ ಹಾಕೊಂಡ್ ಕಣದೊಳಗ್ ಕಾಲಿಡು ಅನ್ನೋರು ಐತೆ. ಹಿಂಗೆ ನೋಡು ಕಣ ಇದ್ದ ಕಾಲದಲ್ಲಿ ಇಷ್ಟೊಂದು ಲುಕ್ಸಾನ್ ಆಯ್ತಿರಲ್ಲ ಶಂಕರಣ್ಣ. ಕಣ ಯಾವಾಗ ನಾವು ಬಿಟ್ಟು ಈಗ ಲುಕ್ಸಾನ್ ಆಗ್ಲೇಬೇಕು. ನೋಡು ನೀನ್ ಹೇಳ್ದಂಗೆ ಅದ್ ಎಷ್ಟೆಷ್ಟು ಪರ್ಸೆಂಟ್ ಅಂತಂದ್ರೆ ಅದ್ ಎಷ್ಟು ಲಕ್ಷ ಟನ್ಗಳ ಆಯ್ತೈತೆ ರೋಡ್ ಏನ್ ಶಂಕರಣ್ಣ. ರೋಡ್ ಇಷ್ಟಿರ್ತದೆ, ಅದೇನ್ 8 ಅಡಿ ಇರ್ತದ, 10 ಅಡಿ ಇರ್ತದ, 12 ಅಡಿ ಇರ್ತದ, ಹೆಚ್ಚು ಅಂದ್ರೆ ಒಂದ್ 15 ಅಡಿ ಇರ್ಬೋದು ಅಷ್ಟೇ. ಆಯ್ತಾ, ಅದ್ರಲ್ಲಿ ಜನ ಎಲ್ಲ ಓಡಾಡ್ತಾರೆ, ಇವೆಲ್ಲ ಓಡಾಡ್ತವೆ. ಈಗ ಅಗ್ಲ ಹೇಳೋದಿಕ್ ನೆನಪಾಯ್ತು, ಈ ರಾಗಿ ಹುಲ್ಲು ಮತ್ತೆ ಭತ್ತದ ಹುಲ್ಲು ಅಂಡಿರ್ತಾರಲ್ಲ, ಎಂತ ಒಂದು ಡೇಂಜರ್ ಅಂತಂದ್ರೆ ಈಗ ಈ ಬೈಕ್ ಗಳಲ್ಲಿ ಸ್ಕೂಟರ್ ಗಳಲ್ಲಿ ಹೋಯ್ತಿರ್ತಾರಲ್ಲ, ಒಂದ ಚಕ್ರ ಸಿಗಾಕಂದಿರ್ತದೆ, ಇಲ್ಲ ಅದು ಹೆಂಗಾರು ಜಾರಾಡ್ತಿರ್ತದ, ಒಸಿ ಜನ ಬಿದ್ದು ಏಟ್ ಮಾಡ್ಕೋತಾರ, ಏನ್ ಕತೆ ಬೀಳೋದೊಂದು. ಎಷ್ಟೋ ಕಡೆ ಹುಲ್ಲು ಸಿಗಾಕೊಂಡು ಬೆಂಕಿ ಎತ್ಕೊಂಡು ಗೊತ್ತಾಗಿಲ್ಲ, ಅದು ಚಕ್ರದ ಕೆಳಗಡೆ ಸಿಗಾಕಂದಿರ್ತದ, ಸುಮ್ನೆ ಹೋಯ್ತಾನೆ ಇರ್ತಾರ, ಅದು ಗೊತ್ತಾಗಿಲ್ಲ. ಅದು ನೋಡಿ ನಿನ್ ಬೆಂಕಿ ಅನ್ನೋದಿಗೆ ಹೀಟ್ ಬರ್ತದಲ್ಲ ಅಣ್ಣ, ಹೀಟ್ ಬಂದು ಬೆಂಕಿ ಎತ್ಕೊಬಿಡ್ತದೆ. ಮೊದ್ಲು ನಮ್ಮ ಈ ರೈತರುಗಳು ಈ ಕಣದ ಕೆಲಸ ಯಾರೆಲ್ಲ ಮಾಡ್ತಾರೆ, ಮೊದ್ಲು ಕಣ ಮಾಡೋದನ್ನ ಕಲ್ತ್ಕೋಬೇಕು, ಕಣ ಮಾಡೋದ್ ಕಲ್ತ್ಕೋಬೇಕು, ಕಣದಲ್ಲೇ ಮಾಡ್ಬೇಕು, ಕಣದಲ್ಲೆಲ್ಲ ನೀಟಾಗಿ ಮಾಡ್ಕೊಂಡು ಬಿಟ್ಟು ಮನೆಗೆ ಇಟ್ಕೋಬೇಕು. ಆಮೇಲೆ ನೋಡು ಸಾಗಾಣಿಕೆಲ್ವೇ ಅಷ್ಟೇ ಅಂತೆ, ಚೀಲ ಹರಿದೋಗಿರ್ತವೆ, ಇಲ್ಲೇನೋ ಆಗಿರ್ತವೆ, ಸರಿಯಾಗಿ ಕಟ್ಟರಕ್ಕಿಲ್ಲ, ಉಚ್ಕೋತವೆ, ಆಮೇಲೆ ಕರೆಕ್ಟ್ ಗಾಡಿಗೆ ಹಾಕ್ಬೇಕಾದ್ರೆ ನೀಟಾಗಿ ಹಾಕಕ್ಕಿಲ್ಲ, ಮತ್ತೆ ಎಳೆಯಕ್ಕಿಲ್ಲ, ಸಿಗಾಕಂದ್ ಅಲ್ಲಲ್ಲೇ ಹರಿದೋಯ್ತದೆ, ಹರಿದ್ಮೇಲೆ ಅದನ್ನ ನೀಟಾಗಿ ತಗೊಳಕ್ಕಿಲ್ಲ ಏನಿಲ್ಲ. ಏನೋ ಒಂದ್ ಟ್ರಾಕ್ಟರ್ ತಂದಿರ್ತೀವಿ ಅನ್ಕ, ಅವನ್ನೆಲ್ಲ ಬಾರ್ಗೆ ಹೋಯ್ತವನೆ ಅಂತಂದ್ರೆ ಅದನ್ನ ನೀಟಾಗಿ ಬಾಚ್ಕೊಳಕ್ಕಲ್ಲ ಏನಿಲ್ಲ, ಹಂಗೆ ಹೋಗೋದು. ಅದು ಹೋಯ್ತಾ ಹೋಯ್ತಾ ಹೋಯ್ತಾ ಅದು ಮೊದ್ಲೇ ಟ್ರಾಕ್ಟರ್ ಕೇಳಬೇಕು ದಡಕ ದಡಕ ಅಂತ ಅನ್ಕೊಂಡ್ ಅದ್ರಲ್ಲಿ ಬಿದ್ದಿದೆಲ್ಲ ಅಲ್ಲಿ ಇಲ್ಲಿ ಬಿದ್ದು ಹಾಳಾಗೋದು, ಹಿಂಗೆ ಅರ್ಧ ನಷ್ಟ ಆಯ್ತಿರೋದು. ಇದು ಒಂದು ಶಂಕರಣ, ಈಗ ಅದೆಲ್ಲ ಅಂಕಿ ಅಂಶನೇ ಕೊಟ್ಬಿಟ್ಟಿದ್ದೀನಿ ನಾನು, ಎಷ್ಟು ಮಾಡ್ತಿದ್ವಿ ಮನೆ ತರೋವರೆಗೂ ಅಂತ ಹೇಳ್ಬಿಟ್ಟು. ತಂದ ಮೇಲೂ ನಾವು ಉಳಿಸ್ಕೋಬೇಕಲ್ಲ, ತಂದ ಮೇಲೂ ಚೆನ್ನಾಗಿ ಉಳಿಸ್ಕೋಬೇಕು ಅಂತ ಅಂದ್ರೆ ಅದು ಹಾಳಾಗ್ದಂಗೆ ಕೆಡದಂಗೆ ಇಟ್ಕೋಬೇಕು ಅಂತ ಅಂತ ಒಳ್ಳೆ ಕಣ್ಗಳು ಮಾಡಿ ಇಟ್ಕೋಬೇಕು, ಮೀನಕ್ ಕೇಳ್ದಂಗೆ ಸಂಸ್ಕರಣೆ ಮಾಡ್ಬಿಟ್ಟು ಮಾಡ್ಬೇಕು ಅಂತ. ನೋಡ್ ಮೀನಕ್ಕ ಈಗ ಬಂತು, ಈಗ ಸಂಸ್ಕರಣೆ ಅಂತ ಅಂದ್ರೆ ಬಾರಿ ಏನ್ ದೊಡ್ಡದಲ್ಲ ಶಂಕರಣ. ಈಗ ಒಂದೊಂದು ಧಾನ್ಯಕ್ಕೆ ಒಂದೊಂದು ಇದಕ್ಕೆ ಬೆಳೆಗೆ ಅದಕ್ಕೆ ಒಂದೊಂದೇ ತರದ ಸಂಸ್ಕರಣೆ ಪದ್ಧತಿ ಇರ್ತವೆ. ಈಗ ನೋಡು ಭತ್ತರಾಗಿ ನಾವು ಹಾಳಾಗ್ದಂಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ರೆ ನೀಟಾಗಿ ಒಣಗಿಸ್ಬೇಕು ಅಷ್ಟೇ, ಅದೇ ಒಂದು ಸಂಸ್ಕರಣೆ. ಈಗ ಅದ್ರಲ್ಲಿ 1% ತೇವಾಂಶ ಇರಬೇಕು ಅಂತ ಇದೆ, ಇಲ್ಲ ಅಂತ ಅಂದ್ರೆ ನೀವು ಹಸಿ ಭತ್ತನೇ ತಗೊಂಡು ಹಾಕ್ಬಿಟ್ರೆ 15 ದಿವಸಕ್ಕೆ ಮುಗ್ ಬರೋದಿರ್ಲಿ, ಚಿಟ್ಟೆ ಶುರು ಆಗ್ಬಿಡ್ತವೆ, ಎಲ್ಲಿ ನೋಡು ಅಲ್ಲಲ್ಲೇ, ಎಲ್ಲಿ ನೋಡು ಅಲ್ಲಲ್ಲೇ ಹರಡ್ತಿರ್ತವೆ. ಹಿಂಗ ಈ ತರದ ಎಲ್ಲ ಸಮಸ್ಯೆ ಆಗುತ್ತೆ. ಹಿಂಗೆ ಸಂಸ್ಕರಣೆ ಮಾಡ್ಕೊಂಡು ಅದು ಹಾಳಾಗ್ದಂಗೆ ಇಟ್ಕೋಬೇಕು. ಸಂಸ್ಕರಣೆ ಮಾಡೋದ್ರಿಂದ ಒಂದು ಹಾಳಾಗೋದಿಲ್ಲ, ಆಮೇಲೆ ಅದ್ರ ಗುಣಮಟ್ಟ ಹಾಳಾಗೋದಿಲ್ಲ. ನಮ್ಗೆ ಇನ್ನಾದ್ರೂ ಮಾರ್ತೀವಿ ಅನ್ನೋದಾದ್ರೆ ಒಳ್ಳೆ ರೇಟು ಸಿಗ್ತದೆ, ಸಿಗ್ತದೆ. ಗೊತ್ತಾಯ್ತಾ ಮೀನಕ್ಕ? ಈಗ ಮೊದಲನೇದಾಗಿ ಅಚ್ಚುಕಟ್ಟಾಗಿ ಕಣ ಮಾಡ್ಕೊಂಡು ಕಣದಲ್ಲಿ ನಾವು ನೀಟಾಗಿ ಅವನ್ನೆಲ್ಲ ಬಡ್ಕೊಂಡು ತೂರ್ಕೊಂಡು ಅಲ್ಲಿಂದ ಚೆನ್ನಾಗಿ ಒಣಗಿಸ್ಕೊಂಡ್ ತಂದು ಮನೆಗೆ ಇಟ್ಕೊಳ್ಳೋದು ಮೊದಲನೇದು ಹಣೆ ಹೇಳ್ದ. ಎರಡನೇದು ನೀನಂದಂಗೆ ಅದನ್ನ ಉತ್ತಮವಾಗಿ ಸಂಸ್ಕರಣೆ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಮಾರಾಟ ಮಾಡಬಹುದು. ಆಯ್ತಾ, ಈ ತರ ನಾವು ಒಳ್ಳೆಯ ವಿಚಾರವ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ನುಕ್ಸಾನ ಆಗೋದು ಕಡಿಮೆ ಆಯ್ತದೆ, ನುಕ್ಸಾನ ಆಯ್ತದೆ ಅಂದ್ರೆ ಪ್ರಮಾಣ ಕಡಿಮೆ ಆಯ್ತದೆ. ಅಣ್ಣಯ್ಯ ನೋಡು, ಮಾತಾಡ್ತಾ ಮಾತಾಡ್ತಾ ನಂಗು ಯಾಕೋ ಹುಸಿ ಕೂತ್ಕಂದೆ, ಬೆನ್ನೆಲ್ಲ ನೋವು ಬರಕ್ ಶುರು ಆಯ್ತು, ಮನೆ ಕಡೆ ಹೋಗತ್ಲ ಊಟ ಮಾಡಿ ಮಂಕತೀನಿ. ಮೀನಕ್ಕ ನೀನು ಏನು ಬರೋಳೋ ಅಥವಾ ಇಲ್ಲೇ ಇರೋಳೋ?

ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೇಳೋಣ ಎರಡು ಭಕ್ತಿಗೀತೆಯನ್ನ. ಮೊದಲಿಗೆ ಕೇಳಿ, ಹೆಚ್ ಎ ಕಟ್ಟಿರವರ ರಚನೆಯ ಡಾಕ್ಟರ್ ರಾಜ್ಕುಮಾರ್ ರವರ ಧ್ವನಿಯಲ್ಲಿರುವ ಈ ಗೀತೆಯನ್ನ. ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ ಎನಿತು ಪೊಗಳಲಿ ತಾಯೆ. ಈ ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ. ಅಕ್ಕರೆ ಕರೆಯು ಕೋಗಿಲೆಯದನಿಯು, ನಿನ್ನ ಅಕ್ಕರೆ ಕರೆಯು ಕೋಗಿಲೆಯದನಿಯು. ನಿನ್ನೊಲುಮೆ ಇದ್ದಲ್ಲಿ ದುರಿತಕ್ಕೆ ಕೊನೆಯು, ಎನಿತು ಪೊಗಳಲಿ ತಾಯೆ. ಈ ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ. ನೀನು ನೆಲೆಸಿದ ಸ್ಥಾನ ಆಸ್ತಿಕರ ಆಸ್ಥಾನ, ಬೆಳೆಸಿ ಉಳಿಸಿದ ಜ್ಞಾನ ಭಕ್ತರಿಗೆ ವರದಾನ. ನೀನು ನೆಲೆಸಿದ ಸ್ಥಾನ ಆಸ್ತಿಕರ ಆಸ್ಥಾನ, ಬೆಳೆಸಿ ಉಳಿಸಿದ ಜ್ಞಾನ ಭಕ್ತರಿಗೆ ವರದಾನ. ದೇವಿ ನಿನ್ನಯ ಧ್ಯಾನ ವಿಜಯ ವೈಭವ ಪೊಗಳಲಿ ತಾಯೆ. ಈ ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ. ಉಡರಿಗೆ ಕಿವಿಯಾದೆ ಕುರುಡರಿಗೆ ಕಣ್ಣಾದೆ, ನಂಬಿದೋಡೆ ಸನ್ಮತಿಯ ಸದ್ಗತಿಯ ನೀನಿತ್ತೆ. ಕಿವುಡರಿಗೆ ಕಿವಿಯಾದೆ ಕುರುಡರಿಗೆ ಕಣ್ಣಾದೆ, ನಂಬಿದೋಡೆ ಸನ್ಮತಿಯ ಸದ್ಗತಿಯ ನೀನಿತ್ತೆ. ಪುತ್ರಹೀನರಿಗೊಲಿದು ಸಂತಾನ ಸುಖವಿತ್ತೆ, ಪುತ್ರಹೀನರಿಗೊಲಿದು ಸಂತಾನ ಸುಖವಿತ್ತೆ. ಮಾಂಗಲ್ಯ ಭಾಗ್ಯವನು ಮಂಗಳೆಯರಿಗೆ ಇತ್ತೆ, ಎನಿತು ಪೊಗಳಲಿ ತಾಯೆ. ಈ ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ. ಎನಿತು ಪೊಗಳಲಿ ತಾಯೆ, ಈ ನಿನ್ನ ಮಹಿಮೆಗಳ ಶಬ್ದಗಳು ಬೇಕಲ್ಲ, ವರ ಕವಿಯು ನಾನಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹೆಚ್ ಎ ಕಟ್ಟೀರವರ ಸಾಹಿತ್ಯವಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಭಕ್ತಿಗೀತೆಯನ್ನ. ಅದಿತಿ ದೇವಿಯ ಅವತಾರದಲ್ಲಿ ಬಂದಳು ರೇಣುಕೆ ಧರಣಿಯಲಿ, ಅದಿತಿ ದೇವಿಯ ಅವತಾರದಲ್ಲಿ ಬಂದಳು ರೇಣುಕೆ ಧರಣಿಯಲಿ, ತಂದ ರೇಣುಕ ತಾಯಿ ಭೋಗವತಿ ಪುಣ್ಯ ಗರ್ಭದಲ್ಲಿ ಜನಿಸಿದಳು, ತಂದ ರೇಣುಕ ತಾಯಿ ಭೋಗವತಿ ಪುಣ್ಯ ಗರ್ಭದಲ್ಲಿ ಜನಿಸಿದಳು, ಗರ್ಭದಲ್ಲಿ ಜನಿಸಿದಳು. ಅದಿತಿ ದೇವಿಯ ಅವತಾರದಲ್ಲಿ ಬಂದಳು ರೇಣುಕೆ ಧರಣಿಯಲ್ಲಿ.